153 ಎಕರೆ ವಿಸ್ತೀರ್ಣದಲ್ಲಿ ಸಾಲುಮರದ ತಿಮ್ಮಕ್ಕ ಸಸ್ಯೋದ್ಯಾನ ಮತ್ತು ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಮಕ್ಕಳ ದಸರಾ ಕಾರ್ಯಕ್ರಮ ಉತ್ತಮ ವೇದಿಕೆ, ಸಚಿವ ಡಾ ಎಚ್ ಸಿ ಮಹದೇವಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. FM 103.1 ಮೆಗಾಹರ್ಟ್ಸ್ ಕಂಪನಾಂಗದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ ಕಾರ್ಯಕ್ರಮ ಕೃಷಿರಂಗ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೊತ್ತಂಬರಿ ಸೊಪ್ಪು ಮತ್ತು ಸೋಂಪಿನ ಬೇಸಾಯ ಕುರಿತು ಡಾಕ್ಟರ್ ಹರೀಶ್ ಬಿಎಸ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಹರೀಶ್ ಅವರೇ. ನಮಸ್ಕಾರ ಸರ್. ಈ ಕೊತ್ತಂಬರಿಯನ್ನು ಮುಖ್ಯವಾಗಿ ಅದರ ಒಂದು ಸುವಾಸನ ಭರಿತ ಸೊಪ್ಪು ಮತ್ತು ಕಾಳುಗಳಿಗೆ ಬೆಳ್ಕೊಳ್ತೀವಿ. ನಮ್ಮ ರೈತ ಬಾಂಧವರಿಗೆ ಬಹಳ ಚಿರಪರಿಚಿತವಾದಂಥ ಒಂದು ಸಾಂಬಾರು ಬೆಳೆ ಅಂತ ಹೇಳ್ಬೋದು. ಇನ್ನು ಸೋಂಪು ಕೂಡ ಬಹಳ ಮುಖ್ಯವಾಗಿ ಬಳಕೆಯಲ್ಲಿರುವಂಥ ಒಂದು ಸಾಂಬಾರು ಬೆಳೆ. ನಮ್ಮ ರೈತ ಬಾಂಧವರು ಇವತ್ತು ಹೆಚ್ಚು ಬೇಸಾಯ ಮಾಡದೇ ಇದ್ದರೂ ಕೂಡ ಬಳಕೆ ಸಾಕಷ್ಟು ಮಟ್ಟಿಗೆ ಇದ್ದೇ ಇದೆ, ಮತ್ತು ಮಾರುಕಟ್ಟೆ ದೃಷ್ಟಿಯಿಂದ ಅದು ಬಹಳ ಪ್ರಾಮುಖ್ಯತೆ ಪಡೆದಿರುವಂಥ ಬೆಳೆ ಅಂತಲೂ ನಾವು ಹೇಳ್ಬೋದು. ತಾವಿವತ್ತು ಈ ಎರಡು ಬೆಳೆಗಳ ಬಗ್ಗೆ ಒಂದು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಕೊತ್ತಂಬರಿ ಬೆಳೆಯ ಬಳಕೆ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಆಗಲಿ ಸರ್. ಸಾಂಪ್ರದಾಯಿಕವಾಗಿ ಕೊತ್ತಂಬರಿ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ಕೂಡ ವ್ಯವಸಾಯನೂ ಮಾಡಲಾಗ್ತಾ ಇದೆ, ಬಳಕೆನೂ ಕೂಡ ಮಾಡಲಾಗ್ತಾ ಇದೆ. ಕೊತ್ತಂಬರಿ ಸಾಂಬಾರ್ ಪುಡಿ ಅಥವಾ ಮಸಾಲ ಪೌಡರ್ ಅಥವಾ ಕರಿ ಪೌಡರ್ ಅಂತ ಏನು ಕರಿತೀವಿ, ಈ ದುನಿಯಾ ತುಂಬ ಈ ಧನಿಯಾದ ಘಮ ಎಲ್ಲ ಪಸರಿಸಿದೆ ಅಂತಲೇ ಹೇಳ್ಬೋದು ಸರ್. ಅದೊಂದು ಮೂಲ ಘಟಕ ನಮ್ಮ ಮಸಾಲ ಪುಡಿಗಳಲ್ಲಿ. ಯಾವುದೇ ಮನೆಯಲ್ಲಿ ಸಾಂಬಾರ್ ಮಾಡಬೇಕು ಅಂದ್ರೂ ಇದಿಲ್ದೇ ನಡೆಯೋದೇ ಇಲ್ಲ. ಇನ್ನು ಕೆಲವು ಕಡೆ ಇದಕ್ಕೆ ಬುರುಡೆ ಬೀಜ ಅಂತಾನು ಅಂತಾರೆ ಸರ್. ಈ ಅಜ್ಜಂಪುರ ಅರಸೀಕೆರೆ ಕಡೆ ಬುರುಡೆ ಬೀಜ ಅಂತಾನು ಕರೀತಾರೆ. ಬಹಳ ಪ್ರಮುಖವಾದಂತಹ ಬೀಜ ಮಸಾಲೆ ಬೆಳೆ ಅಂತ ಹೇಳ್ಬೋದು ಸರ್. ಇದನ್ನ ಆಹಾರಗಳಲ್ಲಿ ಬಳಸ್ಬೋದು, ಔಷಧಿಗಳಲ್ಲಿ ಬಳಸ್ಬೋದು, ಮತ್ತೆ ವಾಣಿಜ್ಯ ಮಟ್ಟದಲ್ಲಿ ಕೆಲವೊಂದು ಔದ್ಯೋಗಿಕ ಕಂಪನಿಗಳು ಕೂಡ ಇದರಲ್ಲಿ ಕೆಲವೊಂದು ಉತ್ಪನ್ನಗಳನ್ನ ಮಾಡಿ ರಫ್ತು ಮಾಡ್ತಾ ಇದ್ದಾರೆ ಇದೀಗ. ಸೊ ಇದರಲ್ಲಿ ಎಲೆ ಇರ್ಬೋದು, ಕಾಂಡ ಇರ್ಬೋದು, ಕಾಳಿರ್ಬೋದು, ಕಾಳಿನ ಪುಡಿ ಇರ್ಬೋದು, ಅಥವಾ ಆ ಪುಡಿಯಿಂದ ತೆಗೆದಂತಹ ಸುಗಂಧದ ಎಣ್ಣೆ ಇರ್ಬೋದು. ಆಮೇಲೆ ಆ ಎಣ್ಣೆ ತೆಗೆದ ಮೇಲೂ ನಮಗೆ ಹಿಂಡಿ ಉಳಿಯುತ್ತಲ್ಲ ಸರ್, ಆ ಹಿಂಡಿನೂ ಕೂಡ ನಾವು ಪಶು ಆಹಾರವಾಗಿ ಬಳಸ್ಬೋದು. ಈಗ ತಮಗೆ ಗೊತ್ತೇ ಇದೆ, ಈ ಚಟ್ನಿ ಮಾಡಿದ್ರೆ ಮತ್ತೆ ಬೇರೆ ಏನೇ ಮಾಡೋ ಪಲ್ಯಗಳನ್ನು ಮಾಡಿದ್ರೆ ನಾವು ನಿತ್ಯ ಬಳಸ್ತಕ್ಕಂಥ ಒಂದು ಮಸಾಲೆ ಸೊಪ್ಪು ಅಂತ ಹೇಳ್ಬೋದು ಸರ್. ನಮಗೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಭಾಳ ಉತ್ತಮವಾದಂತಹ ಒಂದು ಸೊಪ್ಪಿನ ತರಕಾರಿ ಅಂತ ಹೇಳ್ಬೋದು. ನಮಗೆ ಏನು ಅಸಿಡಿಟಿ ಅಂತ ಹೇಳ್ತೀವಿ ನಾವು, ಆಮ್ಲ ಪಿತ್ತ ಅಂತ ಕರಿತೀವಿ. ಮತ್ತು ಕೆಲವರಿಗೆ ಜೀರ್ಣ ಆಗ್ತಿರಲ್ಲ ತಿಂದಿರೋದು, ಸೊ ಅಂಥವರಿಗೆ. ಕೆಲವರಿಗೆ ಹೊಟ್ಟೆನಲ್ಲಿ ಗ್ಯಾಸ್ ತುಂಬಿಕೊಂಡಿರುತ್ತೆ ಸರ್. ಸೊ ಅದಕ್ಕೆಲ್ಲ ಇದೊಂದು ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದ ಕ್ರಮೇಣವಾಗಿ ಅವೆಲ್ಲ ಕಡಿಮೆ ಆಗುತ್ತೆ. ಒಂದು ಸೂಕ್ಷ್ಮ ಏನಪ್ಪ ಇಲ್ಲಿ ಅಂದ್ರೆ, ಈ ಕೊತ್ತಂಬರಿ ಸೊಪ್ಪು ಅಂದ್ರೆ ಒಳ್ಳೆ ಸುವಾಸನೆ ಇರ್ಬೇಕು ಸರ್. ನಾವು ಯಾವುದೋ ಹೈಬ್ರಿಡ್ ಎಲೆ ಅಗಲ ಇರೋದು ಕೊತ್ತಂಬರಿ ಸೊಪ್ಪು ತಗೊಂಡ್ಬಂದು ತಿಂದ್ರೆ ಅದೇನು ನಮಗೆ ಹಾಕಿದಾರೋ ಇಲ್ವೋ ಅನ್ನೋ ಅಷ್ಟು ನಮಗೆ ಅದರದ್ದು ಗೊತ್ತೇ ಆಗೋದಿಲ್ಲ. ಹಾಗಾಗಿ ನಮ್ಮ ಬಳಕೆ ಮಾಡೋರು ಇರ್ಬೋದು ಅಥವಾ ಬೆಳೆಯೋರು ಇರ್ಬೋದು, ಈ ಒಂದು ಅಂಶದ ಕಡೆಗೆ ಹೆಚ್ಚು ಗಮನ ಕೊಟ್ರೆ, ಈಗ ನೀವು ಮಾರ್ಕೆಟಲ್ಲಿ ನೋಡಿರ್ಬೋದು ಈ ನಾಟಿ ಕೊತ್ತಂಬರಿಗೆ ಸ್ವಲ್ಪ ಬೇಡಿಕೆನೂ ಜಾಸ್ತಿ, ದರನೂ ಜಾಸ್ತಿ ಇರುತ್ತೆ ಸರ್. ಸೊ ಆ ದೃಷ್ಟಿಯಿಂದ ಇದೊಂದು ಪ್ರಮುಖವಾದಂತಹ ಬೆಳೆ. ಮತ್ತೆ ಇನ್ನು ಇದನ್ನ ಈ ಇದ್ರ ಸೆಂಟ್ ಅಥವಾ ಸುಗಂಧದ ಎಣ್ಣೆನ ಈ ಪರ್ಫ್ಯೂಮರಿ ಅಂತ ಏನು ಕರಿತೀವಿ ನಾವು, ಅಲ್ಲೂ ಕೂಡ ದ್ರವ್ಯಗಳ ತಯಾರಿಕೆಯಲ್ಲಿ, ಸಾಬೂನಿನ ತಯಾರಿಕೆಯಲ್ಲಿ, ಕೆಲವು ಕಡೆ ಈ ಅರೋಮಾ ಥೆರಪಿ ಅಂತ ಮಾಡ್ತಾರೆ ಸರ್. ಅಲ್ಲೂ ಕೆಲವು ಕಡೆ ಇದನ್ನ ಸುಗಂಧ ಚಿಕಿತ್ಸೆ ಅಲ್ಲೂ ಕೂಡ ಬಳಕೆ ಮಾಡ್ಕೋತಾ ಇದಾರೆ. ಇದು ಒಟ್ಟಾರೆ ಈ ಒಂದು ಕೊತ್ತಂಬರಿಯ ಪ್ರಾಮುಖ್ಯತೆ ಸರ್. ಇನ್ನ ಕೊತ್ತಂಬರಿಯನ್ನ ನಾವು ಬೇಸಾಯ ಮಾಡಬೇಕು ಅಂದ್ರೆ ಮಣ್ಣು ಹೇಗಿದ್ರೆ ಒಳ್ಳೇದು ಅಂತೀರಿ? ಕೊತ್ತಂಬರಿನ ನಮ್ಮ ರಾಜ್ಯದ ಎಲ್ಲಾ ಕಡೆ ಬೆಳೀತಾ ಇದಾರೆ. ಸೊ ಆದ್ರೆ ಬಹುತೇಕವಾಗಿ ಸೊಪ್ಪಿಗೆ ಬೆಳೀತಾರೆ, ಮತ್ತೆ ಎಲ್ಲೆಲ್ಲಿ ಫಲವತ್ತಾದ ಕಪ್ಪು ಮಣ್ಣುಗಳಿದೆ ಅದರಲ್ಲೂ ಉತ್ತರ ಕರ್ನಾಟಕ, ಹಾವೇರಿಯಿಂದ ಆ ಕಡೆಗೆ ಧಾರವಾಡ ಹುಬ್ಬಳ್ಳಿ ಅಲ್ಲೆಲ್ಲ ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ನಿಮಗೆ ಗೊತ್ತಿದೆ ಈ ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಕರಿತೀವಿ, ಫಲವತ್ತಾಗಿರುತ್ತದೆ. ನೀವು ಕಾಳಿಗಾಗಿ ಬೆಳಿಬೇಕು ಅಂದ್ರೆ ಹಿಂಗಾರಲ್ಲೇ ಬೆಳಿಬೇಕಾಗುತ್ತೆ. ಇನ್ನು ಸೊಪ್ಪಿಗೆ ಅಂದ್ರೆ ನಾವು ವರ್ಷ ಪೂರ್ತಿ ಯಾವಾಗ ಬೇಕಾದ್ರೂ ಬೆಳ್ಕೋಬಹುದು, ಇಂಥದೇ ಮಣ್ಣು ಅಂತ ನಿರ್ದಿಷ್ಟವಾಗಿಲ್ಲ ಸರ್. ಆದ್ರೆ ಫಲವತ್ತತೆ ಚೆನ್ನಾಗಿದ್ರೆ ನಿಮಗೆ ಬೆಳೆನೂ ಚೆನ್ನಾಗಿ ಬರುತ್ತೆ. ನೀರು ನಿಲ್ಲೋ ಅಂತ ಪ್ರದೇಶ ಆಗಬಾರ್ದು, ಜೌಗು ಪ್ರದೇಶ, ನೀರು ನಿಲ್ಲೋ ಪ್ರದೇಶ. ಮತ್ತೆ ಸವುಳು ಭೂಮಿನಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸರ್, ಪಿ ಎಚ್ ಜಾಸ್ತಿ, ರಸರ ಜಾಸ್ತಿ ಇದೆ ಅಂತ ಕರಿತೀವಲ್ಲ, ಅಂತ ಕಡೆ ಇದ್ರ ಬೆಳವಣಿಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಕ್ಷಾರೀಯ ಮಣ್ಣು ಅಂತೀವಲ್ಲ. ಹೌದು, ಈಗ ನಾನು ಸೋಂಪಿನ ಬಗ್ಗೆ ಮುಂದೆ ಹೇಳ್ತೀನಿ, ಅದು ಸ್ವಲ್ಪ ಅಂತ ಕಡೆ ಚೆನ್ನಾಗಿ ಬರುತ್ತೆ, ಬಟ್ ಈ ಬೆಳೆ ಬರೋದಿಲ್ಲ ಅಷ್ಟೊಂದು. ಹಂಗಾಗಿ ಸೊಪ್ಪಿಗೆ ಬೆಳೆಯುವಾಗ ನೀವು ಅಂತ ಮಣ್ಣು ಇಂಥ ಮಣ್ಣು ಅಂತ ಏನು ಪ್ರತ್ಯೇಕವಾಗಿ ನೋಡದೆ ಇದ್ರು ನಡೆಯುತ್ತೆ. ಕಾಳಿಗೆ ಬೆಳೆಯುವಾಗ ಮಾತ್ರ ಆದಷ್ಟು ಈ ಫಲವತ್ತಾದ ಕಪ್ಪು ಮಣ್ಣುಗಳಲ್ಲಿ ಉತ್ಕೃಷ್ಟವಾದ ಬೆಳೆ ಮತ್ತೆ ಇಳುವರಿ ಜಾಸ್ತಿ ಬರೋದಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಕೊತ್ತಂಬರಿಯನ್ನ ಯಾವ್ಯಾವ ಕಾಲದಲ್ಲಿ ನಾವು ಬೆಳಕಬಹುದು ಅಂತೀರಿ? ನಿರ್ದಿಷ್ಟವಾದ ಕಾಲ ಅಂತಿಲ್ಲ ಸೊಪ್ಪಿಗಾದ್ರೆ, ಇಡೀ ವರ್ಷನೂ ವರ್ಷ ಪೂರ್ತಿ ನೀವು ಯಾವಾಗ ಬೇಕಾದ್ರೂ ಬೆಳಿಬಹುದು. ಆದ್ರೆ ಇಲ್ಲಿ ಒಂದು ಗಮನಿಸಬೇಕಾದಂತ ಅಂಶ ಅಂದ್ರೆ ನೀವು ಕಾಳಿಗೋಸ್ಕರ ಬೆಳೆಯೋದು ಅಂದ್ರೆ ನೀವು ಹಿಂಗಾರಲ್ಲೇ ಬೆಳಿಬೇಕು ಸರ್. ಈ ಅಕ್ಟೋಬರ್ ನವೆಂಬರ್ ಅಲ್ಲಿ ಸೊಪ್ಪ ಮಾತ್ರ ಎಲ್ಲಾ ಕಾಲದಲ್ಲೂ ನೀವು ಚೆನ್ನಾಗೇ ಬರುತ್ತೆ. ಬಟ್ ಒಂದು ರೈತರಿಗೆ ದರದ ದೃಷ್ಟಿಯಿಂದ ಹೇಳ್ಬೇಕು ಅಂದ್ರೆ ಬೇಸಿಗೆನಲ್ಲಿ ಕೊತ್ತಂಬರಿಗೆ ತುಂಬಾ ಬೆಳೆಯೋದು ಕಡಿಮೆ, ಚೆನ್ನಾಗಿ ಬೆಳೆಯಕ್ ಬರಲ್ಲ, ಬೆಳೆ ಜಾಸ್ತಿ ಬರೋದಿಲ್ಲ, ಆದ್ರೆ ದರ ತುಂಬಾ ಜಾಸ್ತಿ ಇರುತ್ತೆ. ಅಂತ ಕಡೆ ಈ ನೆರಳು ಪರದೆ ಅಥವಾ ಪಾಲಿ ಹೌಸು ಅಥವಾ ತೆಂಗಿನ ತೋಟಗಳು ಎಲ್ಲೆಲ್ಲಿ ನೆರಳು ಇರುತ್ತೆ ಅಥವಾ ಬೇರೆ ಬೆಳೆಗಳ ಜೊತೆ ಸಂಗಾತಿ ಬೆಳೆಯೋಗೂ ಕೂಡ ಬೆಳೆದ್ರೆ ಒಂದು ಹೆಚ್ಚಿನ ದರವನ್ನ ನಿರೀಕ್ಷೆ ಮಾಡಬಹುದು. ಒಂದು ಸಣ್ಣ ಉದಾಹರಣೆ ಅಂದ್ರೆ ನಮ್ಮ ಒಬ್ರು ಅರಿಶಿನ ಬೆಳೆಯವರು ಇದಾರೆ ಸರ್, ಮಹಾದೇವ್ ಶೆಟ್ರು ಅಂತ. ಅರಿಶಿನ ಆಗ್ಲಿ ಶುಂಠಿ ಆಗ್ಲಿ ಎರಡು ತಿಂಗಳು ಬೆಳೆ ನಿಧಾನ ಸರ್, ಅದು ಏಪ್ರಿಲ್ ಅಲ್ಲಿ ಯೂಶ್ವಲಿ ಹಾಕ್ತಾರೆ, ತುಂಬಾ ನಿಧಾನಕ್ಕೆ ಬೆಳೆಯುತ್ತೆ. ಅವ್ರೇನ್ ಮಾಡಿದ್ರು, ಯಾಕೆ ನಾನು ಕೊತ್ತಂಬರಿನೂ ಅದ್ರ ಮೇಲೆ ಬೆಳೆಯಬಾರ್ದು ಎರಡು ಮೂರು ಸಾಲು ಅಂತ ಹೇಳಿ ಅರಿಶಿನದ್ದೇಕೋ ಕೊತ್ತಂಬರಿ ಬೆಳೆದ್ರು. ಒಳ್ಳೆ ಬೇಸಿಗೆ ಟೈಮು, 25 ದಿನದಲ್ಲಿ 1 ಎಕರೆಯಿಂದ ಸುಮಾರು 98,000 ಗುತ್ತಿಗೆ ಕೊಟ್ಟಿದ್ರು ಸರ್, ಬರೀ ಸೊಪ್ಪಿಗೆ. ಅಂದ್ರೆ ನಾನು ಯಾಕೆ ಈ ಮಾತನ್ನಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವಾಗ ಬೇಕಾದ್ರೂ ಬೆಳಿಬಹುದು ಅಂತ ಯಾವಾಗ್ಲೂ ಬೆಳೆಯೋದಲ್ಲ ಸರ್, ಬೆಳೆದವನಿಗೂ ಕೂಡ ಒಂದು 4 ಕಾಸು ಆಗ್ಬೇಕು, ಅವನ ಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ವಿಚಾರವನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡಿರ್ಬೇಕು ನಮ್ಮ ರೈತ ಬಾಂಧವರು. ಹಾ ಸರ್, ಇನ್ನ ಈ ಕೊತ್ತಂಬರಿಯಲ್ಲಿರುವಂತ ಸುಧಾರಿತ ತಳಿಗಳು ಯಾವ್ಯಾವು ಅಂತೀರಿ? ಸಾಂಪ್ರದಾಯಿಕವಾಗಿ ಅನೇಕ ಸ್ಥಳೀಯ ತಳಿಗಳಿದೆ ಸರ್ ಇದರಲ್ಲಿ. ನೀವು ಉತ್ತರ ಕರ್ನಾಟಕಕ್ಕೆ ಹೋಗಿ ನಿಮಗೆ ತಳಿಗಳು ಸಿಗುತ್ತೆ. ನಮ್ಮ ಈ ತರೀಕೆರೆ ಅಜ್ಜಂಪುರ ಭಾಗದಲ್ಲೂ ಬಹಳ ಬೆಳೀತಾರೆ ಇದನ್ನ. ಸೊ ಅಲ್ಲೂ ಕೂಡ ಸ್ಥಳೀಯವಾದಂತ ಅಜ್ಜಂಪುರ ಲೋಕಲ್ ಅಂತಾನೆ ಒಂದು ಸ್ಥಳೀಯ ತಳಿ ಇದೆ, ಕೇಳಿರ್ಬೋದು ನೀವು. ಇದಕ್ಕೆ ಕೆಲವು ರೋಗ ಕೀಟ ಮತ್ತೆ ಇಳುವರಿಯಲ್ಲಿ ಸುಧಾರಣೆಯನ್ನ ನಾವು ಗಮನಿಸಿದಾಗ ಈ ಧಾರವಾಡ ಯೂನಿವರ್ಸಿಟಿ ಇರ್ಬೋದು ಅಥವಾ ಬೇರೆ ಬೇರೆ ಯೂನಿವರ್ಸಿಟಿಗಳು ಸುಮಾರು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದ್ರಲ್ಲಿ ಒಂದು ಸುಧಾರಿತ ತಳಿ ನಮ್ಮ ಧಾರವಾಡದಿಂದ ಬಂದಿದ್ದು ಸುಮಾರು 2 ದಶಕಗಳಾಗಿದೆ. ಅದು DWD3 ಅಂತ. ಅದೊಂದು ಸೊಪ್ಪು ಮತ್ತೆ ಕಾಳಿಗೆ ಎರಡಕ್ಕೂ ಕೂಡ ಬಳಕೆ ಮಾಡ್ಕೋಬಹುದು, ಮುಂಗಾರು ಅಥವಾ ಹಿಂಗಾರು ಯಾವಾಗ ಬೇಕಾದ್ರೂ ಹಾಕ್ಬಹುದು ಸರ್. ಕಾಳಿಗಾದ್ರೆ ಮಾತ್ರ ಹಿಂಗಾರಲ್ಲಿ ಹಾಕ್ಬೇಕಾಗುತ್ತೆ. ಸುಮಾರು 90-100 ದಿನದಲ್ಲಿ ಕಟಾವ್ ಆಗುತ್ತೆ ಕಾಳಿಗಾದ್ರೆ. ಸೊಪ್ಪಗಾದ್ರೆ ನಿಮಗೆ 25-30 ದಿನ, ಚಳಿಗಾಲದಲ್ಲಾದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಬೆಳವಣಿಗೆ. ಸೊ ಮುಂಗಾರು ಅಥವಾ ಬೇಸಿಗೆನಲ್ಲಿ ತ್ವರಿತವಾಗಿ ಬೆಳೆಯುತ್ತೆ ಸರ್. ಇದೊಂದು ಪ್ರಮುಖವಾದಂತ ತಳಿ, ಎರಡಕ್ಕೂ ಆಗುತ್ತೆ. ಇನ್ನು ನಮ್ಮ ಬೆಂಗಳೂರಿನಲ್ಲೇ ಇರತಕ್ಕಂತ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ಕೇಳಿದೀವಿ ನಾವೆಲ್ಲ, ಹೆಸರುಘಟ್ಟದಲ್ಲಿ ಇದೆ, ಅವರು ಕೂಡ ಒಂದು ತಳಿಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಅರ್ಕ ಈಶಾ ಅಂತ ಕರಿತೀವಿ ಸರ್. ಅದು ವಿಶೇಷವಾಗಿ ಸೊಪ್ಪಿಗೆ ಅಂತಾನೆ ಮಾಡಿರೋದು. ಅದು ಅದರದ್ದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ಹಲವಾರು ಬಾರಿ ಕಟ್ ಮಾಡಬಹುದು. ಕಟ್ ಮಾಡ್ದಂಗೆ ಅದು ಸೊಪ್ಪು ಬೆಳೀತಾ ಇರುತ್ತೆ. ನಾವು ಮಲ್ಟಿ ಕಟ್ ಅಥವಾ ಮಲ್ಟಿ ಹಾರ್ವೆಸ್ಟ್ ಅಂತ ಕರಿತೀವಿ. ಆದ್ರೆ ಸೂಕ್ಷ್ಮ ಏನು ಅಂದ್ರೆ, ಇಲ್ಲಿ ನೀವು ಮಾರ್ಕೆಟ್ ಅಲ್ಲಿರೋ ಯಾವುದೇ ಕೊತ್ತಂಬರಿ ಸೊಪ್ಪು ನೋಡಿದ್ರು ಬೇರಿನ ಸಮೇತ ಇರುತ್ತೆ. ಬೇರ್ ಸಮೇತ ಇದ್ದಾಗ ನಿಮಗೆ ಅದರ ತಾಳಿಕೆ ಜಾಸ್ತಿ, ಶೆಲ್ಫ್ ಲೈಫ್ ಅಂತ ಕರಿತೀವಿ. ಆದ್ರೆ ಇದು ಅರ್ಕ ಇಶಾ ಏನಿದೆ, ಈ ಮನೆಗಳಲ್ಲಿ ಬಳಸೋರು ಅಥವಾ ದೊಡ್ಡ ದೊಡ್ಡ ಯಾವಾಗ್ಲೂ ಕ್ಯಾಟರಿಂಗು ಅವರು ಅಂತವರಿಗೆ ಇದು ಬಹಳ ಸೂಕ್ತ. ಯಾಕೆಂದ್ರೆ ನೀವು ಮಲ್ಟಿ ಕಟ್ ಮಾಡಿದ್ರೆ ನಿಮಗೆ ಬೇರ್ ಬರೋದಿಲ್ಲ. ಸೊ ಹಂಗಾಗಿ ನೀವು ಸೊಪ್ಪು ಬೇಗ ಬಾಡುತ್ತೆ, ಇಲ್ಲ ನೀವು ರೆಫ್ರಿಜರೇಟೆಡ್ ಕಂಡೀಷನ್ ಎಲ್ಲ ಇಡಬೇಕಾಗುತ್ತೆ. ಆದ್ರೆ ಅದು ಇಳುವರಿ ಆಯ್ತು, ಸೊಪ್ಪಿನ ಗುಣಮಟ್ಟ ಆಯ್ತು, ಎಲ್ಲ ಚೆನ್ನಾಗಿದೆ. ಅದು ಅರ್ಕ ಇಶಾ ಅಂತ ಬಹುತೇಕವಾಗಿ ಈ ಟೆರೇಸ್ ಗಾರ್ಡನಿಂಗ್ ಸಿಟಿಗಳಲ್ಲೆಲ್ಲ ನೋಡಿದೀವಿ. ಅಲ್ಲಿ ಇನ್ನೂ ಒಂದ್ಸ ಇಲ್ಲಿನ ನಗರ ಪ್ರದೇಶದ ಬಳಕೆದಾರರಿಗೆ ಒಂದು ಸಣ್ಣ ಸಲಹೆ ಅಂದ್ರೆ, ತರಕಾರಿ ಸಸಿ ಮಾಡೋ ಟ್ರೇಗಳು ನೋಡಿರ್ತೀವಿ ನಾವು, ಪ್ಲಾಸ್ಟಿಕ್ ಟ್ರೇ, ಕೋಕೋಪೀಟ್ ತುಂಬಿ ಸಸಿ ಮಾಡ್ತಾರೆ. ಅವ್ರ ಟ್ರೇಗಳಲ್ಲೇನೆ ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದೊಂದು ಇದಕ್ಕೆ ಆ ಟ್ರೇಗಳಲ್ಲೇ ಬಿತ್ಕೊಂಡು ಒಂದು 15 ಬೀಜನ ಇವತ್ತು ಬಿತ್ತೋದು, ಇನ್ನೊಂದು 15 ಬೀಜನ ಒಂದು ವಾರ ಬಿಟ್ಟು ಬಿತ್ತೋದು, ಹಿಂಗೆ ಸ್ಟ್ಯಾಗರ್ ಮಾಡ್ಕೊಂಡ್ರೆ ಅಂತ ಹಂತವಾಗಿ ಬಿತ್ತಿದ್ರೆ ಅವ್ರಿಗೆ ಸುಮಾರು 2 ತಿಂಗಳ ಕಾಲ ಸೊಪ್ಪು, ಅದು ಮಲ್ಟಿ ಕಟ್ ತಗೊಂಡ್ರೆ ಅಲ್ಲೇ ಕಟ್ ಮಾಡಿದ್ರೆ ಮತ್ತೆ ಚಿಗಿರುತ್ತೆ, ಸುಮಾರು 2-3 ತಿಂಗಳ ಕಾಲ ಸೊಪ್ಪು ಬರುತ್ತೆ. ಇದೊಂದನ್ನು ಅವರು ಅನುಸರಿಸ್ಬೋದು ಅಂತ ಒಂದಿದು ಸರ್. ಇದು ಸುಮಾರು ಅರ್ಕಾಯಿಷ ಒಂದು ಹೆಕ್ಟೇರ್ ತಗೊಂಡ್ರೆ ನಿಮಗೆ 12-13 ಟನ್ ಅಷ್ಟು ಸೊಪ್ಪು ಇಳುವರಿ ಬರುತ್ತೆ, ಉತ್ಕೃಷ್ಟವಾದಂಥ ಒಂದು ಇಳುವರಿ ಬರುತ್ತೆ ಸರ್. ಇನ್ನು ಅದಲ್ಲದೇ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ನಮ್ಮದು ಹಾವೇರಿನಲ್ಲಿ ಈ ಬೀಜ ಮಸಾಲೆ ಬೆಳೆಗಳ ಮೇಲೆ ಸಂಶೋಧನೆ ನಡೀತಾ ಇದೆ. ಸೊ ಅಲ್ಲಿಂದ ಕೂಡ ಒಂದು ತಳಿಯನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ, DCC 46 ಅಂತ ಸರ್. ತುಂಬ ಚೆನ್ನಾಗಿದೆ ಅದು, ನಾವು ಲೋಕಲ್ ಕಲೆಕ್ಷನ್ನ ಸೆಲೆಕ್ಟ್ ಮಾಡಿ ಅದನ್ನು ಇಂಪ್ರೂವ್ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥ ತಳಿ ಅದು. ಹಿಂಗಾರಿಗೆ ಭಾಳ ಸೂಕ್ತ, ಬಟ್ ಸೊಪ್ಪಿಗೆ ನೀವು ಯಾವಾಗ ಬೇಕಾದ್ರೂ ಬೆಳಿಬೋದು, ತುಂಬ ಒಳ್ಳೆ ಸುವಾಸನೆ, ಒಂದು ಹೆಕ್ಟೇರ್ಗೆ ಸುಮಾರು 8-10 ಕ್ವಿಂಟಲ್ ಬೀಜದ ಇಳುವರಿ ನಿರೀಕ್ಷೆ ಮಾಡ್ಬೋದು, 100 ದಿನದ ಒಳಗಡೆ ಬರುತ್ತೆ ನಿಮಗೆ. ಸೊ ಇವು ಪ್ರಮುಖವಾದಂತಹ ತಳಿಗಳು ನಮ್ಮ ರೈತರು ಬೆಳೆಯೋದಾದ್ರೆ. ಈಗ ಸೊಪ್ಪಿಗೆ ಬೆಳೆಯೋರಾದ್ರೆ ಅರ್ಕಾಯಿಷ ಬೆಳಿಬಹುದು, ಇದುವರೆಗೂ ಹೇಳಿರ್ತಕ್ಕಂಥ ಯಾವುದೇ 3 ತಳಿಗಳನ್ನು ಬೆಳಿಬಹುದು, ಬಟ್ ಈ ಅರ್ಕಾಯಿಷಾನ ಕಾಳಿಗಾಗಿ ಬೆಳೆಯೋದು ಅಷ್ಟು ಸೂಕ್ತ ಅಲ್ಲ. ಇನ್ನು ಮುಖ್ಯವಾಗಿ ಈ ಒಂದು ಕೊತ್ತಂಬರಿ ಬೇಸಾಯ ಮಾಡಬೇಕು ಅಂದ್ರೆ ಈ ಬಿತ್ತನೆ ಬೀಜ ಮತ್ತೆ ಬೇರೆ ಒಂದು ಕೃಷಿ ಪರಿಕರಗಳು ಎಷ್ಟೆಷ್ಟು ಬೇಕಾಗುತ್ತೆ? ಸಾಮಾನ್ಯವಾಗಿ ಕೊತ್ತಂಬರಿ ಎಕರೆಗೆ ಒಂದು 4 ಕೆಜಿ ಬಿತ್ತನೆ ಆದ್ರೆ ಸಾಕಾಗುತ್ತೆ ಸರ್. ಒಂದು ಹೆಕ್ಟೇರ್ಗೆ ಹೇಳೋದಾದ್ರೆ ನಾವು 10-12 ಕೆಜಿ ಬೇಕು ಅಂತ ಹೇಳ್ತೀವಿ. ಅದರಲ್ಲಿ 2 ಪದ್ಧತಿ ಇದೆ, ಕೆಲವರು ಎರಚ್ತಾರೆ ಬ್ರಾಡ್ಕಾಸ್ಟಿಂಗ್ ಅಂತ ಕರಿತೀವಿ, ಇನ್ ಕೆಲವರು ಸಾಲ್ ಬಿತ್ತನೆ ಮಾಡ್ತಾರೆ ಸರ್. ನೀವು ಎರಚಕ್ಕಾದ್ರೆ ಬಿತ್ತನೆ ಜಾಸ್ತಿ ಬೇಕಾಗುತ್ತೆ, ಇನ್ನು ಸಾಲ್ ಬಿತ್ತನೆ ಮಾಡೋದಾದ್ರೆ ಬಿತ್ತನೆನಲ್ಲೂ ಕೂಡ ಉಳಿತಾಯ ಮಾಡ್ಬೋದು. ಎಡೆ ಕುಂಟೆ ಹೊಡೆಯೋದಕ್ಕೆ, ಕಳೆ ನಿರ್ವಹಣೆಗೆ, ಬೆಳೆ ನಿರ್ವಹಣೆಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಪ್ರಮುಖವಾಗಿ ನಾವು ಸೊಪ್ಪಿಗಾಗಿ ಬೆಳೆದಾಗ ಅಂತ ನಮಗೆ ಪೋಷಕಾಂಶಗಳ ಅವಶ್ಯಕತೆ ಇರೋದಿಲ್ಲ. ಸಾರಜನಕ ಒಂದನ್ನು ನಾವು ಅದನ್ನು ಆದಷ್ಟು ಸೊಪ್ಪಿನ ಬೆಳೆಗಳಿಗೆ ಎಲ್ಲ ಸಾವಯವ ರೀತಿಯಲ್ಲೇ ಮಾಡಿ ಅಂತ ನಾವು ಒಂದು ಶಿಫಾರಸು ಮಾಡ್ತಾ ಇರ್ತೀವಿ. ಯಾಕೆಂದರೆ ಕಡಿಮೆ ಅವಧಿ ಬೆಳೆ, 1 ತಿಂಗಳೊಳಗಡೆ ಮುಗಿದೋಗುತ್ತೆ. ಕೊಟ್ಟಿಗೆ ಗೊಬ್ಬರ, ಈ ಬಯೋಫರ್ಟಿಲೈಸರ್ ಜೀವಾಣು ಗೊಬ್ಬರಗಳು, ಆಮೇಲೆ ಎರೆ ಗೊಬ್ಬರ, ಈ ಎಣ್ಣೆ ಹಿಂಡಿಗಳು ಇಂಥವನ್ನ ಹಾಕೊಂಡ್ರೆ ನಿಮಗೆ ಕೀಟ ರೋಗಗಳು ಬರೋದಿಲ್ಲ. ಅದಕ್ಕೆ ನೀವು ಮತ್ತೆ ಮೇಲ್ಗೊಬ್ಬರವಾಗಿ ಬೇರೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಕೂಡ ಅವಶ್ಯಕತೆ ಇಲ್ಲ. ಬಟ್ ನೀವು ಕಾಳಿಗೆ ಅಂತ ಬೆಳೆದ್ರೆ ಹಿಂಗಾರಲ್ಲಿ ಆಗ ನಾವು ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ ಸರ್. ಈಗೆಲ್ಲ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಮಾಡಿಸಿದ್ದಾರೆ, ಬಟ್ ರೈತರುಗಳು ಈ ಬೆಳೆಯ ಪೋಷಕಾಂಶ ನಿರ್ವಹಣೆಯನ್ನ ಕಡ್ಡಾಯವಾಗಿ ಅವರ ಮಣ್ಣಿನ ಫಲವತ್ತತೆ ಮತ್ತೆ ನಿರೀಕ್ಷಿತ ಇಳುವರಿ ಇದೆರಡನ್ನು ಗಣನೆಗೆ ತಗೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಸುಮ್ಮನೆ ನಾವು ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಅದನ್ನೇ ನೋಡ್ಕೊಂಡು ಅಷ್ಟೇ ಹಾಕಿದ್ರೆ ಸಾಕಷ್ಟು ಸಲ ಸಮಸ್ಯೆ ಆಗುತ್ತೆ. ಜನರಲ್ ರೆಕಮೆಂಡೇಶನ್ ಅಂತ ಹೇಳೋದಾದ್ರೆ ಒಂದು 35 ಕೆಜಿ ಸಾರಜನಕ ಅಷ್ಟೇ ಪ್ರಮಾಣದ ರಂಜಕ ಮತ್ತೆ ಪೊಟ್ಯಾಷ್ನ ಕೊಡಬೇಕಾಗುತ್ತೆ. ಎಷ್ಟು ಒಂದು ಎಕರೆಗೆ? ಅದು ಒಂದು ಹೆಕ್ಟೇರ್ಗೆ ಸರ್. ತುಂಬಾ ಕಡಿಮೆ, ಇದು ತುಂಬಾ ಕಡಿಮೆ ಇದೆ. ಅದನ್ನ 2 ಹಂತದಲ್ಲಿ ಕೊಟ್ಟರೆ ಆಯ್ತು ಸರ್. ಮೊದಲ ಹಂತದಲ್ಲಿ ಪೂರ್ಣ ಪ್ರಮಾಣದ ಪೊಟ್ಯಾಷು ಮತ್ತೆ ರಂಜಕ, ಒಂದು 50% ಸಾರಜನಕ, ಇನ್ನ ಒಂದು 40 ದಿನ ಬಿಟ್ಟು ಇನ್ನೊಂದು 50% ಸಾರಜನಕ ಕೊಟ್ರೆ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಾವು ಈ ಜೀವಾಣು ಗೊಬ್ಬರಗಳನ್ನು ಬಳಸ್ಕೋಬೇಕು, ಎಣ್ಣೆ ಹಿಂಡಿ, ಜೀವಾಣು ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ. ಜೀವಾಣು ಗೊಬ್ಬರದಲ್ಲಿ ಯಾವ್ಯಾವ ಬಳಸ್ಕೋ ಸರ್? ಅದರಲ್ಲಿ ನೀವು PSP ಬಳಸ್ಕೋಬಹುದು, ರಂಜಕ ಕರಗಿಸೋದು, ಆಮೇಲೆ ಅಜೋಸ್ಪೈರ್ಲಮ್ ಅಂತ ಬಳಸ್ಬೋದು, ಅಥವಾ ಅಸ್ಟೋಬ್ಯಾಕ್ಟರ್ ಅಂತ ಇದೆ. ಇದ್ರದ್ದೆಲ್ಲ ಈಗ ಕನ್ಸಾರ್ಷಿಯನೇ ಸಿಗ್ತವೆ ಸರ್. ಮೊದಲನಂಗೆ ನೀವು ಒಂದೊಂದನ್ನೇ ಪ್ರತ್ಯೇಕವಾಗಿ ತಗೊಂಡು ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ನಿಮಗೆ ಮಣ್ಣಿನ ಒಂದು ಗುಣಮಟ್ಟ, ಉತ್ತಮ ಬೆಳೆ ಬರಬೇಕು ಅಂದ್ರೆ ಈ ನಾವೇನು ಗುಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅವನ್ನೇನು ಕರಿತೀವಿ ಸರ್, ಅದನ್ನ ಬಳಕೆ ಮಾಡ್ಕೊಳೋದು ಒಳ್ಳೇದು ಸರ್. ಇನ್ನು ಕೊತ್ತಂಬರಿ ಬೇಸಾಯಕ್ಕೆ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಇದ್ರದ್ದು ಡ್ಯೂರೇಷನ್ ತುಂಬಾ ಕಡಿಮೆ ಅವಧಿ, ಸೊಪ್ಪಗಾದ್ರೆ 30 ದಿನ, ಕಾಳಗಾದ್ರೆ 100 ದಿನ ಅನ್ಕೋಬಹುದು. ಸೊ ಹಂಗಿರೋದ್ರಿಂದ ಕಳೆಗಳು ತುಂಬಾ ಪೈಪೋಟಿ ಕೊಡ್ತಾ ಇರ್ತವೆ. ಮೂಲ ಇರೋದು ಕೊಟ್ಟಿಗೆ ಗೊಬ್ಬರ ಜೊತೆನೆ ಕಳೆ ಬೀಜಗಳು ಬಂದಿರ್ತವೆ ಸರ್. ಆಮೇಲೆ ಗೊಬ್ಬರ ಸರಿಯಾಗಿ ಮಾಗಿಲ್ಲ, ಕಳ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಕಳೆ ಬರುತ್ತೆ. ಒಂದು ಸಣ್ಣ ಕಿವಿ ಮಾತು ಏನಪ್ಪ ಅಂದ್ರೆ, ನಿಮ್ಮ ಹತ್ರ ನೀರಾವರಿ ವ್ಯವಸ್ಥೆ ಇದ್ರೆ ಸುಮ್ಮನೆ ಇಡೀ ಜಮೀನ್ಗೆ ಒಂದ್ಸರಿ ನೀರು ಕೊಟ್ಬಿಡೋದು, ಒಂದು 15 ದಿನ ಸುಮ್ಮನೆ ಇರೋದು ನಾವು, ಅವಾಗ ಎಲ್ಲ ಕಳೆ ಬೀಜಗಳು ಇರೋವೆಲ್ಲ ಹುಟ್ಟಿರ್ತವೆ ಸರ್. ಹುಟ್ಟಿದ್ಮೇಲೆ ಇನ್ನೊಂದ್ಸರಿ ನೀವು ಉಳುಮೆ ಮಾಡಿಸಿ ನೀಟಾಗಿ ಏರ್ಮಡಿ ಮಾಡಿಕೊಂಡು, ಸೊಪ್ಪಿಗಾದ್ರೆ ಏರ್ಮಡಿ ಅಂತ ಹೇಳ್ತೀವಿ, ಇನ್ನು ನಾವು ಕಾಳಿಗಾದ್ರೆ ಸಾಲ್ ಬಿತ್ತನೆ, ಬೋಧು ಮತ್ತೆ ಹರಿ ಅಂತ ಏನು ಹೇಳ್ತೀವಲ್ಲ, ರಿಡ್ಜಸ್ ಅಂಡ್ ಫರೋಸ್ ಅಂತ. ಸೊ ಹಂಗೂ ಮಾಡ್ಕೋಬಹುದು. ಎಲ್ಲಾ ಕಡೆ ಲೇಬರ್ ಸಮಸ್ಯೆ ಇದೆ. ಸೊ ಈಗ ಅದಕ್ಕೂ ಕೂಡ ಕೂರಿಗೆಗಳು ಹಿಂದಿನಿಂದನೇ ಮಾಡಿದ್ದಾರೆ, ಈಗ ಟ್ರ್ಯಾಕ್ಟರ್ ಆಧಾರಿತ ಕೂರಿಗೆಗಳು ಬಂದಿದೆ ಸರ್. ನಾವು ಒಂದೊಂದಡಿ ಸಾಲಲ್ಲೂ ಕೂಡ ಬಿತ್ತನೆ ಮಾಡ್ಬೋದು. ಸೊ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಈಗ ಡಿಸ್ಕ್ ಫ್ಲೋ ಹಾಕೋಬೇಕು, ಆಮೇಲೆ ನೀವು ಕಲ್ಟಿವೇಟರ್ನು ಹಾಕ್ಬೇಕು, ಆಮೇಲೆ ಏನಾದ್ರು ಬೇರೆ ಬೆಳೆ ಉಳಿಕೆಗಳಿದೆ ಅಂದ್ರೆ ರೋಟೋವೇಟರ್ಲೂ. ಯಾಕೆಂದ್ರೆ ಇದು ಬೀಜ ತುಂಬಾ ಸಣ್ಣ ಇರುತ್ತೆ, ಬೇರೆ ಬೆಳೆಗಳಂಗೆ ಅಲ್ಲ ಸರ್, ಸೂಕ್ಷ್ಮವಾಗಿ, ಹಂಗಾಗಿ ತುಂಬಾ ಹದವಾಗಿ ಭೂಮಿ ತಯಾರಿ ಈ ಬೆಳೆಗೆ ಬೇಕಾಗುತ್ತೆ ಸರ್, ಚೆನ್ನಾಗಿ ಬರುತ್ತಾಗ. ಮತ್ತೆ ತುಂಬಾ ಆಳಕ್ಕೂ ಬೀಜನ ಬಿತ್ತನೆ ಮಾಡಬಾರ್ದು. ಅದು ಏನ್ 4-5 ಮಿಲಿಮೀಟರ್ ಇರುತ್ತೆ ಅದ್ರದ್ದು, ನೀವು ಡಯಾಮೀಟರ್ ತಗೊಂಡ್ರೆ. ಹಂಗಾಗಿ 1 ಮ್ಯಾಕ್ಸಿಮಮ್ ಅಂದ್ರೆ 2 ಸೆಂಟಿಮೀಟರ್ ಅಷ್ಟೇ ಆಳ ಇರಬೇಕು ಸರ್, ಇಲ್ಲಾಂದ್ರೆ ತುಂಬಾ ತಡ ಆಗ್ಬಿಡುತ್ತೆ ನಿಮಗೆ ಜರ್ಮಿನೇಷನ್ ಬರೋದು, ಸರಿ ಬರೋದಿಲ್ಲ ನಿಮಗೆ. ಬೀಜೋಪಚಾರ ಬಹಳ ಮುಖ್ಯ ಅಂತ. ಹೌದು, ಬೀಜೋಪಚಾರ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾ ಸರ್, ಇಲ್ಲಿ ಏನಾಗುತ್ತೆ ಅಂದ್ರೆ ಇದಕ್ಕೆ ಒಂದು ವಿಲ್ಟ್ ಅಥವಾ ಕರಗು ರೋಗ ಅಂತ ಒಂದು ಬರುತ್ತೆ ಸರ್ ಸಾಧಾರಣವಾಗಿ. ಈ ರೋಗವನ್ನ ಗಮನದಲ್ಲಿಟ್ಕೊಂಡು ಬೀಜೋಪಚಾರನ ಮಾಡಬೇಕಾಗುತ್ತೆ. ಇಲ್ಲೂ ನಾವು ಯಾವುದೇ ರಾಸಾಯನಿಕಗಳನ್ನು ಹೇಳೋದಿಲ್ಲ ಸಾಧ್ಯವಾದಷ್ಟು. ಈ ಟ್ರೈಕೋಡರ್ಮ ಏನಿದೆಯಲ್ಲ, ಟ್ರೈಕೋಡರ್ಮನ 1 ಕೆಜಿ ಬೀಜಕ್ಕೆ 1-4 ಗ್ರಾಂ ನಂಗೆ ನಾವು ಬೀಜೋಪಚಾರ ಮಾಡಿಕೊಂಡು ಒಂದದು. ಇನ್ನೊಂದು, ಬಿತ್ತನೆಗೆ ಮುಂಚೆ ನಾವು ಬೀಜನ ಇದರಲ್ಲಿ ಒಡ್ಕೋಬೇಕು ಸರ್. ಒಂದು ಬೀಜ ತಗೊಂಡ್ರೆ 2 ಭ್ರೂಣ ಇರುತ್ತೆ, 2 ಕಾಳ ಆಗುತ್ತೆ, 2 ಹೋಳ್ ಮಾಡ್ಕೋಬೇಕು. ಅದೇನು ಸುಮ್ಮನೆ ನಾವೊಂದು ಅದ್ರ ಮೇಲೆ ಗೋಣಿ ಚೀಲದಲ್ಲಿ ಉಜ್ಜಿದ್ರು ಕೂಡ 2-2 ಆಗುತ್ತೆ, ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ಹಂಗ್ ಮಾಡಿ ಸ್ವಲ್ಪ 1-8-10 ನೀರಲ್ಲಿ ನೆನೆಸಬೇಕು ಸರ್. ಅವಾಗ ನಿಮ್ ಮೊಳಕೆ ಜಾಸ್ತಿ ಬರುತ್ತೆ, ಬೇಗನೂ ಬರುತ್ತೆ. ಸೊ ಇದು ಮಾಡ್ಕೊಂಡು ಟ್ರೈಕೋಡರ್ಮ ಒಂದು ಮಾಡ್ಕೊಂಡು ಬಿತ್ತನೆ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ ಸರ್. ಅಂದ್ರೆ ಯಾವ ಅಂತರದಲ್ಲಿ ಬಿತ್ತನೆ ಮಾಡಬೇಕು ಅಂತ? ಹಾನ್ ಸರ್, ಇದು ನಾನು ಅವಾಗಲೇ ಹೇಳಿದೆ, ನಾನು 2 ಪದ್ಧತಿ ಇದೆ, ಚದು ಇದೆ, ಸಾಲ್ ಬಿತ್ತನೆನೂ ಇದೆ. ಈ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಇದೆ ಅಂದ್ರೆ ಅಂತರನು ಕಡಿಮೆ ಮಾಡಿಸ್ತೀವಿ. ಹತ್ತಿ ಗಿತ್ತಿ ಬೆಳೆಯುವಂತ ಕಪ್ಪು ಮಣ್ಣಾದ್ರೆ ಒಳ್ಳೆ ಫಲವತ್ತತೆ ಇರುತ್ತೆ, ಅಲ್ಲಿ ಜಾಸ್ತಿ ಅಂತರ. ಜಾಸ್ತಿ ಅಂದ್ರೆ 40-45 ಸೆಂಟಿಮೀಟರ್ ಸಾಲಿನ ಮಧ್ಯೆ ಕೊಡಬಹುದು. ಗಿಡದಿಂದ ಗಿಡಕ್ಕೆ ಏನು ಅಂತರ ಅಂತ ಏನಿಲ್ಲ ಸರ್, ಸುಮ್ಮನೆ ಊರಿಗೆನಲ್ಲಿ 1-5 ಸೆಂಟಿಮೀಟರ್ ಬೀಜ ಬಿದ್ರು ಸಾಕಾಗುತ್ತೆ. ಬಟ್ ಸೊಪ್ಪಿಗೆ ಬೆಳೆದಾಗ ನೀವು ಸಾಲ್ ಬಿತ್ತನೆ ಮಾಡಿದ್ರೆ ಒಳ್ಳೇದು, ಯಾಕೆಂದ್ರೆ ಅಲ್ಲೂ ನಾವು ಕಳೆ ನಿರ್ವಹಣೆಗೆ ಅಟ್ಲೀಸ್ಟ್ 1 ಎಡೆ ಕುಂಟೆ ಹೋಗೋಷ್ಟಾದ್ರೂ ಒಂದು ಜಾಗ ಬಿಟ್ರೆ, ನೀವು ಮ್ಯಾನ್ಯುವಲಿ ಆಳುಗಳನ್ನು ಹಚ್ಚಿ ನೀವು ಕಳೆ ತೆಗಿಸ್ತೀವಿ ಅಂದ್ರೆ ಖರ್ಚು ಜಾಸ್ತಿ, ಅದು ಬೆಳೆಯೋದೇ ಬೇಡ ಅನ್ನಂಗೆ ಆಗ್ಬಿಡುತ್ತೆ, ಖರ್ಚು ವಿಪರೀತ ಖರ್ಚು ಬರುತ್ತೆ. ಆಮೇಲೆ ಮಣ್ಣುಗಳ ಆಧಾರದ ಮೇಲೂ ಸ್ವಲ್ಪ ಈ ಅಂತರ ಚೇಂಜ್ ಆಗುತ್ತೆ. ಈ ಕಪ್ಪು ಮಣ್ಣಲ್ಲಾದ್ರೆ ಜಾಸ್ತಿ ಅಂತರ ಕೊಡಬೇಕು, ಕೆಂಪು ಮಣ್ಣಲ್ಲಾದ್ರೆ ಅದಕ್ಕಿಂತ ಕಡಿಮೆ, ಮರಳ್ ಮಣ್ಣಾದ್ರೆ ಅದಕ್ಕಿಂತನೂ ಕಡಿಮೆ. ಸೊ ಇವೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಆಮೇಲೆ ಕೆಲವು ವೆರೈಟಿನೂ ನೋಡಬೇಕಾಗುತ್ತೆ ಸರ್, ಅದರದ್ದು ಬೆಳವಣಿಗೆ ಯಾವ ರೀತಿ ಇರುತ್ತೆ ಅಂತ. ಈಗ ಯೂಶುವಲಿ ನಾಟಿ ಕೊತ್ತಂಬರಿಗಳೆಲ್ಲ ನಿಮಗೆ ಸುವಾಸನೆ ಜಾಸ್ತಿ ಇರುತ್ತೆ, ಬೆಳವಣಿಗೆ ಕಡಿಮೆ. ಈ ಹೈಬ್ರಿಡ್ ಏನ್ ಬಂದಿದಾವೆ ಅವೆಲ್ಲ ತುಂಬಾ ಎಲೆ ಬೆಳೆಯುತ್ತೆ, ಅಗಲವಾಗಿ ಬೆಳೀತವೆ. ಸೊ ಈ 2 ಅಂಶಗಳನ್ನ ಅವ್ರು ಗಣನೆಗೆ ತಗೊಂಡು ನಾವು ಅಂತರವನ್ನ ನಿರ್ಧಾರ ಮಾಡ್ಕೋಬೇಕಾಗುತ್ತೆ ಸರ್. ಮತ್ತೆ ಬಿತ್ತನೆ ಆಳ ಯಾವುದೇ ಕಾರಣಕ್ಕೂ 1-2 ಸೆಂಟಿಮೀಟರ್ ಮೀರಬಾರದು, ಮ್ಯಾಕ್ಸಿಮಮ್ 2 ಸೆಂಟಿಮೀಟರ್ ಸರ್. ಅಷ್ಟರೊಳಗೆ ಅದು ಬಹಳ ತುಂಬಾ ಮೇಲೇನೂ ಹಾಕಬಾರ್ದು, ಮಳೆಗಳೆ ಜಾಸ್ತಿ ಬಂದು ಅಥವಾ ನೀರು ಜಾಸ್ತಿ ಕೊಟ್ಟು ಅಂದ್ರೆ ಅದು ಹಂಗೆ ಇದೋಗುತ್ತೆ, ತೇಲ್ಕೊಂಡು ಹೋಗ್ಬಿಡುತ್ತೆ. ಸೊ ತುಂಬಾ ಆಳ ಹಾಕಿದ್ರೆ ತುಂಬಾ ನಿಧಾನ ಮೊಳಕೆ ಬರುತ್ತೆ, ಮತ್ತೆ ಸರಿಯಾಗಿ ಬರಲ್ಲ, ಮತ್ತೆ ರೋಗಗಳಿಗೂ ತುತ್ತಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸರ್. ಇನ್ನು ಈ ನೀರಾವರಿ ಆಶ್ರಯದಲ್ಲಿ ಬೆಳೆದಾಗ ನೀರನ್ನು ಹೇಗೆ ಕೊಡಬೇಕಾಗುತ್ತೆ? ಖಂಡಿತವಾಗ್ಲೂ ನೀರು ಬೇಕೇ ಬೇಕು ಈ ಬೆಳೆಗೆ, ಯಾಕೆಂದ್ರೆ ಸೊಪ್ಪಿನ ಬೆಳೆ ಬೇರಿನ ವಲಯ ತುಂಬಾ ಮೇಲೆ ಇರೋದ್ರಿಂದ ಕುಷ್ಕಿನಲ್ಲಿ ಬೆಳೆಯೋದು ಕಷ್ಟ. ಕುಷ್ಕಿನಲ್ಲಿ ಮಳೆಗಾಲದಲ್ಲಿ ಬೆಳ್ಕೋಬಹುದು, ಬಟ್ ಬೇರೆ ಇನ್ನಿತರ ಕಾಲದಲ್ಲಿ ಬೆಳಿಬೇಕು ಅಂದ್ರೆ ಅಟ್ಲೀಸ್ಟ್ ಮಣ್ಣಿನ ಅದ ನೋಡ್ಕೊಂಡು ವಾರಕ್ಕೆ 1 ಅಥವಾ 2 ಕೊಟ್ಟರು ಆಗುತ್ತೆ. ಕಪ್ಪು ಮಣ್ಣಲ್ಲಾದ್ರೆ ಸ್ವಲ್ಪ ತಡೆಯುತ್ತೆ ಸರ್, ಅದರಲ್ಲಿ ನೀರು ಹಿಡಿದಿಡ್ತಕ್ಕಂಥ ಶಕ್ತಿ ಜಾಸ್ತಿ ಇರೋದ್ರಿಂದ ಸೊ ನೀರು ಕಡಿಮೆ ಕೊಟ್ಟರು ಆಯ್ತು. ಅಕಸ್ಮಾತ್ ಇಲ್ವೇ ಇಲ್ಲ, ನಾವು ಯಾವಾಗ್ಲೂ ರೆಗ್ಯುಲರ್ ನೀರು ಕೊಡೋಕ್ಕಾಗಲ್ಲ ಅಂದ್ರೆ ಸಂದಿಗ್ಧ ಹಂತಗಳಿರ್ತವೆ ಸರ್. ಬಿತ್ತನೆ ಮಾಡಿದಾಗ, ಹೂ ಬರ ಹಂತದಲ್ಲಿ, ಕಾಳು ಕಟ್ಟ ಹಂತದಲ್ಲಿ, ಕಾಳು ಬಲಿಯುವ ಹಂತದಲ್ಲಿ, ನಾವು ಕ್ರಿಟಿಕಲ್ ಪೀರಿಯಡ್ಸ್ ಅಂತ ಕರೀತೀವಿ, ಸಂದಿಗ್ಧವಾದ ಹಂತಗಳು ಅಂತ. ಆ ಹಂತದಲ್ಲಿ ನಾವು ನಿಯಮಿತವಾಗಿ ನೀರು ಕೊಟ್ರೆ ಕಾಳಿನ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಕಳೆ ನಿಯಂತ್ರಣದ ಬಗ್ಗೆ ತಾವು ಪ್ರಾರಂಭದಿಂದಲೂ ಹೌದು ಸರ್, ಹೇಗೆ ಕಳೆ ನಿಯಂತ್ರಣ ಮಾಡ್ಕೋಬೇಕು ಸರ್? ಅದೇ, ಒಂದು ಭೂಮಿನ ಎಷ್ಟು ಹದವಾಗಿ ತಯಾರಿ ಮಾಡ್ತೀರಿ, ಮತ್ತೆ ನೀವು ಉಪಯೋಗಿಸ್ತಕ್ಕಂತ ಸಾವಯವ ಗೊಬ್ಬರದಲ್ಲಿ ಕಳೆ ಬೀಜ ಇದೆಯಾ ಇಲ್ಲ ಅನ್ನೋದು ಒಂದು ಅದ್ರ ಮೇಲೆ ಸರಿಯಾಗಿ ಆಗಿರ್ಬೇಕು ಸರ್, 50% ಅಲ್ಲಿ. ಮತ್ತೆ ನಾನು ಇನ್ನೊಂದು ಸಲಹೆ ಕೊಟ್ಟೆ, ನೀರು ವ್ಯವಸ್ಥೆ ಇದ್ರೆ ಇಡೀ ಜಮೀನಿಗೆ ನೀರು ಬಿಟ್ಬಿಟ್ಟು 15 ಸುಮ್ಮನೆ ಇರೋದು ಸರ್. ಕೊಟ್ಟಿಗೆ ಗೊಬ್ಬರ ಹಾಕೂ ಕೂಡ ಕಲ್ಟಿವೇಟ್ ಮಾಡಿಸ್ಬಿಟ್ಟು 15 ಸುಮ್ಮನೆ ಇದ್ಬಿಟ್ರೆ 50% ನಿಮಗೆ ಅಲ್ಲೇ ಹೊರಟೋಗುತ್ತೆ ಕಳೆ. ಇನ್ನು ಏನು ಕಳೆ ಬರುತ್ತೆ ಅದಕ್ಕೆ ನಾವು ಇದಕ್ಕೆ ಕೆಲವೊಂದು ಕಳೆನಾಶಕನ ಬಳಸಲೇಬೇಕು ಅಂತ ಏನು ಹೇಳಲ್ಲ ನಾವು. ಕೆಲವರು ವಾಣಿಜ್ಯ ಮಟ್ಟದಲ್ಲಿ ಬೆಳೆದಾಗ ಬಳಸೋದು ಅನಿವಾರ್ಯ ಕೂಡ ಆಗ್ಬೋದು ಸರ್. ಇದರಲ್ಲಿ ನಮಗೆ ಪೆಂಡಿ ಮೆಥಾಲಿನ್ ಅಂತ ಒಂದು ಕಳೆನಾಶಕ ಇದೆ, ಇನ್ನು ಆಕ್ಸಿಫ್ಲೋರೆಫನ್ ಅಂತ ಒಂದಿದೆ. ಪೆಂಡಿ ಮೆಥಾಲಿನ್ ಬಳಸಿದ್ರೆ 1 ಲೀಟರ್ಗೆ 1-4 ಮಿಲಿ ಆ ಪ್ರಮಾಣದಲ್ಲಿ ಡೈಲ್ಯೂಟ್ ಮಾಡ್ಕೋಬೇಕು. ಆಕ್ಸಿಫ್ಲೋರ್ಫಿನ್ ಆದ್ರೆ 1.5 ಮಿಲಿ/ಲೀಟರ್. ಇದು ಇಲ್ಲಿ ಒಂದು ಸೂಕ್ಷ್ಮ ಏನಪ್ಪಾ ಅಂದ್ರೆ, ಕಳೆನಾಶಕ ಬಳಸುವಾಗ ಮಣ್ಣಿನಲ್ಲಿ ತೇವಾಂಶ ಇರಬೇಕು. ಒಣಗಿರೋ ಮಣ್ಣಿನ ಮೇಲೆ ಕಳೆನಾಶಕ ಹೊಡೆದ್ರೆ ಅದೇನು ಪ್ರಯೋಜನ ಇಲ್ಲ. ಮತ್ತೆ ಇದು ಬಿತ್ತನೆ ಮಾಡಿದ ಎರಡು ದಿನದೊಳಗಡೆನೆ ಕೆಲಸ ಆಗ್ಬೇಕು ಸರ್. ಹಿಮ್ಮುಖವಾಗಿ ಅವರು ಮಣ್ಣಿನ ಮೇಲೆ ಸಿಂಪರಣೆ ಮಾಡ್ಕೊಂಡ್ ಬರ್ಬೇಕು. ಒಂದು ಹೆಕ್ಟೇರ್ಗೆ ಸುಮಾರು 500 liter ಸಿಂಪರಣ ದ್ರಾವಣ ಕಳೆನಾಶಕ ಬೇಕಾಗುತ್ತೆ. ಇದು ಒಂದು 20-25 ದಿನದವರೆಗೂ ಕಳೆನ ತಡೆಯುತ್ತೆ ಸರ್ ಇದು. ಆಮೇಲೂ ಕಳೆ ಬಂತು ಅಂದ್ರೆ ಯೂಶುವಲಿ ಕೊತ್ತಂಬರಿನಲ್ಲಿ ಕಳೆ ತೆಗಿಯಲ್ಲ ಸರ್. ಸೊಪ್ಪಿನ ಬೆಳೆಗೆ ಬೆಳೆದಾಗ ನಾವು ಒಂದೇ ಸರಿ ಅದು 25 ದಿನಕ್ಕೆ ಆಗೋದ್ರಿಂದ ಸ್ಟಾರ್ಟಿಂಗ್ ಕಳೆನಾಶಕ ಬಳಸ್ತೀವಿ, 25 ದಿನಕ್ಕೆ ಹಾರ್ವೆಸ್ಟ್ ಮಾಡ್ತೀವಿ. ಬಟ್ ನೀವು ಕಾಳಿಗೆ ಬೆಳೆದಾಗ ಒಂದು ಅಥವಾ ಎರಡು ಕೈಗಳೇ, ಒಂದು ಕಳೆನಾಶಕ, ಒಂದು ಕೈಗಳೇ, ಒಂದು ಎಡೆಕುಂಟೆ, ಇದಿಷ್ಟು ಮಾಡಿಕೊಂಡ್ರೆ ನಾವು ಚೆನ್ನಾಗಿ ಕಳೆ ನಿರ್ವಹಣೆಯನ್ನು ಮಾಡಬಹುದು ಸರ್. ಇನ್ನು ಸಸ್ಯ ಸಂರಕ್ಷಣೆ ಕಡೆಗೆ ಬಂದಾಗ ಯಾವ ಕೀಟ ರೋಗಗಳ ಕಡೆಗೆ ಗಮನ ಕೊಡಬೇಕು ಅಂತೀರಿ ಸರ್? ಇದರಲ್ಲಿ ಪ್ರಮುಖವಾಗಿ ಎರಡನೇ, ಒಂದು ಹೆಫಿಡ್ಸ್ ಅಂತ ಕರಿತೀವಿ, ಹೇನು ಸಸ್ಯ ಹೇನು ಅಂತ ಒಂದು, ಇನ್ನೊಂದು ಬೂದಿ ರೋಗ. ಅದರಲ್ಲೂ ನಾವು ಚಳಿಗಾಲದಲ್ಲಿ ಈ ಕಾಳಿಗೋಸ್ಕರ ಬೆಳೆದಿರ್ತಕ್ಕಂಥ ಬೆಳೆನಲ್ಲಿ ಬೂದಿ ರೋಗ ಜಾಸ್ತಿ ಬರುತ್ತೆ. ಸೊ ಈ ನೀವು ಹೇನುಗಳಿಗೆ ನಿರ್ವಹಣೆಗೆ ನಾನು ಮೊದಲೇ ಹೇಳ್ದಂಗೆ ನೀವು ಬೇವಿನ ಹಿಂಡಿ ಅಥವಾ ಒಂಗೆ ಹಿಂಡಿ ಹಾಕಿರಬೇಕು. ಒಂದೇದು ಅವು ರಸ ಇರೋ ಕೀಟ ಆಗಿರೋದ್ರಿಂದ, ಮತ್ತೆ ಬೇವಿನ ಎಣ್ಣೆ ಸಿಗುತ್ತೆ ನಿಮಗೆ, ಅದನ್ನ ಬಳಸ್ಬೋದು. ಅಥವಾ ಹೆಸರುಘಟ್ಟದಲ್ಲಿ ಬೇವಿನ ಸೋಪ್ ಮಾಡಿದ್ರೆ, ನೀಮ್ ಸೋಪ್ ಅಂತ, ಅದನ್ನ ಬಳಸ್ಕೋಬಹುದು. ಅಥವಾ ನೀವು ಹಂಟು ಬಲೆಗಳನ್ನ ಸ್ವಲ್ಪ ಅಲ್ಲಲ್ಲೇ ಹಾಕಿದ್ರೆ ಸರ್. ಯಾಕೆ ಅಂದ್ರೆ ಇದು ನಾವು ಸೊಪ್ಪನ್ನೇ ನೇರವಾಗಿ ತಿನ್ನೋದ್ರಿಂದ ರಾಸಾಯನಿಕ ಉಳಿಕೆಗಳು ಇರಬಾರ್ದು ಅಂತ. ನಾನು ಸೊಪ್ಪಿಗೆ ಕೊತ್ತಂಬರಿ ಬೆಳೆ ಯಾರೇ ಬೆಳೆದ್ರು ಯಾವುದೇ ಕಾರಣಕ್ಕೂ ಈ ರೋಗ ಕೀಟ ನಿರ್ವಹಣೆಗೆ ರಾಸಾಯನಿಕಗಳನ್ನ ಬಳಸಬೇಡಲಿ ಅಂತಾನೆ ನಾನು ಶಿಫಾರಸು ಮಾಡ್ತಾ ಬಂದಿದ್ದೀವಿ ಸರ್. ಅದು ಉತ್ತಮವಾದಂತಹ ಕ್ರಮ ಕೂಡ. ಸಿಂಧು ಅಂತ ಒಂದು ನಾರ್ತ್ ಇಂಡಿಯಾದೊಂದು ತಳಿ ಇದೆ ಸರ್, ಅದಕ್ಕೆ ಈ ಹೇನುಗಳು ಬರೋದಿಲ್ಲ, ನಿರೋಧಕತೆ ಇದೆ, ಅದನ್ನು ಕೂಡ ನಮ್ಮ ರೈತರು ಅಳವಡಿಸ್ಕೋಬಹುದು. ಇನ್ನು ಅದ್ ಬಿಟ್ಟು ರೋಗದಲ್ಲಿ ನಾನಾಗ್ಲೇ ಹೇಳ್ದಂಗೆ ಬೂದಿ ರೋಗ ಜಾಸ್ತಿ ಕಾಣಿಸುತ್ತೆ ಚಳಿಗಾಲದಲ್ಲಿ. ಸೊ ಎಲ್ಲ ಎಲೆ ಎಲ್ಲ ನಿಮಗೆ ಬೆಳ್ಳಗಾಗ್ಬಿಟ್ಟು ಎಲ್ಲ ಉದುರೋಗಿ ಹಂಗೆ ಲಾಸ್ ಆಗ್ಬಿಡುತ್ತೆ. ನೀವು ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ತುಂಬಾ ನಷ್ಟವನ್ನು ಉಂಟು ಮಾಡುತ್ತೆ ಸರ್. ಸೊ ಇದಕ್ಕೆ ನಾವು ಗಂಧಕನ ಬಳಸ್ತೀವಿ ಸಾಮಾನ್ಯ. ನೀರಿನಲ್ಲಿ ಕರಗಕಂದಾಗ ಲೀಟರ್ಗೆ 3 gram ಒಂದು ಅಥವಾ 2 ಸ್ಪ್ರೇ ಮಾಡಬಹುದು. ಮತ್ತೆ ಇನ್ನೊಂದು, ತಳಿಗಳ ಆಯ್ಕೆ ಮಾಡೋ ಸಂದರ್ಭದಲ್ಲೂ ಕೂಡ ನಾವು ಒಂದು ಪಾಯಿಂಟ್ ಗಮನಿಸಬೇಕು. ಈ ನಾ ಆಯ್ಕೆ ಮಾಡ್ಕೊಂಡಿರೋ ತಳಿ ಈ ಬೂದಿ ರೋಗಕ್ಕೆ ನಿರೋಧಕತೆ ಇದೆಯಾ ಇಲ್ವಾ ಅಂತ. ತಮಿಳ್ನಾಡಲ್ಲಿ ಒಂದು ಕೋತ್ರಿ ಅಂತ ಒಂದು ವೆರೈಟಿ, ಅದು ನಮ್ಮ ಎಲ್ಲಾ ಕಂಡೀಷನ್ಗೂ ಆಗುತ್ತೆ ಸರ್. ಕೋತ್ರಿ ಅಂತ ಬರಕ್ಕೂ ನಿರೋಧಕತೆ ಇದೆ, ಬೂದಿ ರೋಗಕ್ಕೂ ನಿರೋಧಕತೆ ಇದೆ. ಸೊ ಹಂಗಾಗಿ ಜಾಣತನ ಅಲ್ಲಿ ನಾವು ತೋರಿಸಿದ್ರೆ ಸ್ವಲ್ಪ ಈ ರೋಗ ಕೀಟವನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಕೋಬಹುದು. ಇನ್ನು ಮುಖ್ಯವಾಗಿ ಯಾವ ಹಂತದಲ್ಲಿ ನಾವು ಕಟಾವು ಮಾಡ್ಕೋಬೇಕಾಗತ್ತೆ, ಎಷ್ಟೆಷ್ಟು ಇಳುವರಿಯನ್ನು ನಾವು ಪಡ್ಕೋಬಹುದು ಅಂತ? ಸೊಪ್ಪಿಗಾಗಿ ಬೆಳೆದಾಗ ಒಂದು ಹೆಕ್ಟೇರ್ ಅಲ್ಲಿ ಸುಮಾರು ನಿಮಗೆ 8-10 ಟನ್ ಸಿಗುತ್ತೆ. ಇದನ್ನೇ ಮುಖ್ಯ ಬೆಳೆ ಬೆಳೆದ್ರೆ, ಅಥವಾ ನೀವು ಬೇರೆ ಅಕಡಿ ಸಾಲುಗಳಲ್ಲೋ ಅಥವಾ ಬೇರೆ ಕಡೆ ಬೆಳೆದ್ರೆ ಅಕಾರ್ಡಿಂಗ್ಲಿ ಕಡಿಮೆ ಆಗುತ್ತೆ ಸರ್. ಸೊಪ್ಪಿಗೆ ಬೇಸಿಗೆನಲ್ಲಾದ್ರೆ 20-22 ದಿನಕ್ಕೆ ಕಟಾವು ಮಾಡಬಹುದು, ಮ್ಯಾಕ್ಸಿಮಮ್ 25 ದಿನ. ಇನ್ನು ಮಳೆಗಾಲ ಮತ್ತೆ ಚಳಿಗಾಲ ಆದ್ರೆ ಸುಮಾರು ಒಂದು 30-35 ದಿನ ಆಗುತ್ತೆ, ಬೆಳವಣಿಗೆ ನಿಧಾನ ಆಗೋದ್ರಿಂದ. ಇನ್ನು ಕಾಳಿಗಾದ್ರೆ ನಾವು ತಳಿಗೆ ಅನುಗುಣವಾಗಿ 90-100 ದಿನದಲ್ಲಿ ಕಟಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊಪ್ಪಿನ ಇಳುವರಿ ನಾನಾಗಲೇ 8-10 ಟನ್ ಅಂತ ಹೇಳಿದ್ದೀನಿ. ಈವನ್ ಕಾಳಿಂದು ಕೂಡ ಸಕ್ಕರೆಗೆ 4 quintal, ಹೆಕ್ಟೇರ್ಗಾದ್ರೆ 10 quintal ನಮ್ಮ ನಿರ್ವಹಣೆ ಆಧಾರದ ಮೇಲೆ ಅಷ್ಟು ಪಡೆಯಲಿಕ್ಕೆ ಸಾಧ್ಯ ಇದೆ ಸರ್. ಇನ್ನು ಇನ್ನೊಂದು ಮುಖ್ಯವಾದ ಬೆಳೆ ಅಂದರೆ ಸೋಂಪು. ಮುಖ್ಯವಾಗಿ ಸೋಂಪಿನ ಒಂದು ಬಳಕೆ ಬಗ್ಗೆ, ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, ಇದಕ್ಕೆ ನಮ್ಮ ಕಡೆ ಸೋಪು ಅಂತಾರೆ ಕೆಲವರು, ಈ ಸಾಬೂನ್ ಸೋಪ್ ಅಲ್ಲ, ಇನ್ ಕೆಲವರು ಸೋಂಪು ಅಂತಾರೆ, ಬಡೆ ಸೋಪು ಅಂತಾರೆ. ಬಡೆ ಸೋಪು ಅಂತ ಉತ್ತರ ಕರ್ನಾಟಕದಲ್ಲೆಲ್ಲ ತುಂಬಾ ಪ್ರಸಿದ್ಧಿ. ಆಮೇಲೆ ನಾವುಗಳು ಹೋಟ್ಲಿಗೆ ಹೋದಾಗ ಅಥವಾ ಮನೆಯಲ್ಲೂ ಇರಬಹುದು, ಊಟ ಆದ ತಕ್ಷಣನೇ 4 ಸೋಂಪಿನ ಕಾಳು ಬಾಯಿಗೆ ಹಾಕೋತೀವಿ. ಇಲ್ಲ ಯಾರಾದ್ರೂ ಎಲೆ ಅಡಿಕೆ ಹಾಕೊಟ್ಟಾಗ ಅದಕ್ಕೂ ಕೂಡ. ಏನಕ್ಕೆ ಅದು ಅಂದ್ರೆ ಜೀರ್ಣ ಶಕ್ತಿನ ತುಂಬಾ ಚೆನ್ನಾಗಿ ವೃದ್ಧಿ ಮಾಡುತ್ತೆ ಸರ್, ತಿಂದಿರೋದು ಚೆನ್ನಾಗಿ ಜೀರ್ಣ ಆಗ್ಲಿಕ್ಕೆ ಅಂತ. ಹಂಗಾಗಿ ಈ ಸೋಂಪಿನ ಬಳಕೆ ಉತ್ತರ ಭಾರತದಲ್ಲಿ ತುಂಬಾ ಜಾಸ್ತಿ, ನಮ್ಮಲ್ಲೂ ಇದೆ, ಬಟ್ ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ಸಾಧ್ಯತೆ, ಮಾಡಿದ್ರೆ ಒಳ್ಳೇದು. ಇದು ಕೂಡ ಕೊತ್ತಂಬರಿ ಅಥವಾ ಧನಿಯಾ ತರನೇ ಒಳ್ಳೆ ಸುವಾಸನೆ ಇರುತ್ತೆ ಸೋಂಪಿಗೆ. ಸೂಪ್ಗಳು ಮಾಡಬಹುದು ಈ ಚಳಿಗಾಲದಲ್ಲಿ, ಈ ತರ ಮಳೆ ಸನ್ನಿವೇಶದಲ್ಲಿ ಸೂಪ್ ಬಳಕೆ ನಮ್ಮಲ್ಲಿ ಕಡಿಮೆ. ಈವನ್ ಗ್ರಾಮೀಣ ಪ್ರದೇಶದಲ್ಲೂ ಸೂಪ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಆಶಯ ಸರ್. ಸೊ ಒಗ್ಗರಣೆನಲ್ಲಿ ಬಳಸ್ಬೋದು, ಉಪ್ಪಿನಕಾಯಿಗೆ ಹಾಕ್ಬೋದು, ಇನ್ನು ಕೆಲವು ಸಿಹಿ ಖಾದ್ಯಗಳ ತಯಾರಿನಲ್ಲಿ ಹಾಕ್ಬೋದು, ಮತ್ತು ಇದರಲ್ಲೂ ಕೂಡ ಸುಗಂಧ ದ್ರವ್ಯನೂ ತೆಗಿಬಹುದು ನಾವು. ಅದಕ್ಕೆಲ್ಲ ಉತ್ತಮವಾದ ಬೇಡಿಕೆ ಇದೆ. ಗುಜರಾತ್ ರಾಜಸ್ಥಾನದಲ್ಲಿ ಜಾಸ್ತಿ ಬೆಳೆಯೋದಿದ್ದ ನಾವು ಬೆಂಗಳೂರಲ್ಲಿ ಸಂಶೋಧನೆ ಮಾಡಿರೋ ಪ್ರಕಾರ ಸುಮಾರು ಲಾಸ್ಟ್ 7-8 ವರ್ಷದಲ್ಲಿ ಸುಮಾರು MSc ಮತ್ತು PhD ಹುಡುಗರುಗಳು ಸಂಶೋಧನೆ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿ ಬರುತ್ತೆ, ಬೇರೆ ಕಡೆಗೆ ಹೇಳಲ್ಲ ನಾನು, ಕರ್ನಾಟಕದಲ್ಲಿ ಬೆಂಗಳೂರು ಸುತ್ತಮುತ್ತ ಇಲ್ಲಿ ಏನು ಒಂದು ಕೂಲ್ ಕ್ಲೈಮೇಟ್, ತಂಪಾದ ವಾತಾವರಣ ಇದೆಯಲ್ಲ, ಏಳು ಮಾಡಿಸ್ದಂಗೆ ಈ ಸೋಂಪಿಗೆ. ಬಟ್ ಏನಂದ್ರೆ ಇದರಲ್ಲೂ ಕೂಡ ಅಷ್ಟೇ, ನಾವು ಈ ಸೀಸನ್ ಹಂಗಾಮ್ ಏನಿದೆಯಲ್ಲ, ಅಕ್ಟೋಬರ್ ನವೆಂಬರ್ ಅಲ್ಲೇ ಹಾಕ್ಬೇಕು ಸರ್, ಬೇರೆ ಟೈಮಲ್ಲಿ ಹಾಕಿದ್ರೆ ಬೆಳೆ ನಮಗೆ ಬರೋದಿಲ್ಲ. ಮತ್ತೆ ಇದು ಈ ಕೊತ್ತಂಬರಿ ಆದ್ರೆ ನಮಗೆ 90-100 ದಿನದಲ್ಲಿ ಮುಗಿಯುತ್ತೆ. ಈ ಸೋಂಪು ನಿಮಗೆ ಸುಮಾರು 6-7 ತಿಂಗಳು. ಓಹೋ, ದೀರ್ಘಾವಧಿ ಬೆಳೆ. ದೀರ್ಘಾವಧಿ ಬೆಳೆ ಸರ್, ನಿಧಾನ ಬೆಳವಣಿಗೆ. ಸೊ ಇಲ್ಲಿ ಬೆಳೆಯೋದಕ್ಕೆ ಸಾಕಷ್ಟು ಆಗ, ಯಾಕೆಂದ್ರೆ ನೀವು ಅವಾಗಲೇ ಪ್ರಸ್ತಾಪ ಮಾಡುವಾಗ ಹೇಳಿದ್ರಿ ಮಾರ್ಕೆಟ್ ಅಲ್ಲಿ ದರ ಜಾಸ್ತಿ ಇರುತ್ತೆ ಯಾವಾಗ್ಲೂ. ಸೊ ಹಂಗಾಗಿ ನಮ್ಮ ರೈತರುಗಳಿಗೆ ಅಟ್ ಲೀಸ್ಟ್ ಇವ್ರು ಮುಖ್ಯ ಬೆಳೆ ಅಲ್ಲದೆ ಇದ್ರು ಬೇರೆ ಬೆಳೆಗಳಲ್ಲಿ ಮಧ್ಯ ಸೇರಿಸಿ ಒಂದು ಅಕಡಿ ಸಾಲ ನಾವ್ ಹೆಂಗ ಅವರೇ ಬೆಳಿತೀವಲ್ಲ, ರಾಗಿ ಅವರೇ ಅಥವಾ ರಾಗಿ ಉಚ್ಚಳ್ಳು ಬೆಳೆದಂಗೆ, ಅಲ್ಲಿ ಯಾಕೆ ಒಂದೊಂದು ಸಾಲ ಪ್ರಯತ್ನ ಮಾಡಿ ಬೆಳೆದು ಸ್ವಲ್ಪ ಇದ್ರದ್ದು ಅನುಭವ ಆದ್ರೆ ಖಂಡಿತವಾಗ್ಲೂ ಈ ಬೆಳೆನ ವಿಸ್ತರಣೆ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ ಸರ್. ರೈತ ಬಾಂಧವರೇ, ತಮಗೆ ಈ ಒಂದು ಬೆಳೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಬಿ ಎಸ್ ಹರೀಶ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9485557634. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9485557634. ತುಂಬ ಸಂತೋಷ ಡಾಕ್ಟರ್ ಹರೀಶ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಮುಖ್ಯ ಒಂದು ಸಾಂಬಾರ ಬೆಳೆಗಳಾದಂಥ ಈ ಕೊತ್ತಂಬರಿ ಮತ್ತು ಈ ಸೋಂಪು ಇವುಗಳ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ರೈತ ಬಾಂಧವರೇ, ಇದುವರೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಸೋಂಪಿನ ಬೇಸಾಯ ಕುರಿತು ಡಾಕ್ಟರ್ ಹರೀಶ್ ಬಿ ಎಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೇಳಿದರೆ ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಬಿಳಗುಂದ ಹೊಸಕೋಟೆಯ ಮೀರಾ ಮಾದಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 16,900 ರೂಪಾಯಿಂದ 17,200 ರೂಪಾಯಿಗಳು, ಅರೇಬಿಕಾ ಚೆರಿ 11,000-11,200 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 18,400 ರೂಪಾಯಿಂದ 18,600 ರೂಪಾಯಿಗಳು, ಹಾಗೂ ರೊಬೆಸ್ಟಾ ಚೆರಿ 10,400 ರೂಪಾಯಿಂದ 10,850 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ನಾಸ್ತಿ ದುರ್ಭಿಕ್ಷ. ಸೇವಾ ಮಾಹಿತಿ: ಕಾಕೋಟು ಪರಂಬು ಕರಳಾನ ಮಂಡೇಟಿರ ಪೌತಿ ಸುಬ್ಬಯ್ಯ, ಮೋಟು ಐಂಗಡಪೊಣ್ಣು ಮಾಚವ, ತಾಮನೆ ಮಣವಟ್ಟಿರ ಇಂದು ಮಜ್ಜನ ಮರಣಪಟ್ಟಿತು. 96 ಬಯತ ಮಂಡೇಟಿರ ಮಾಚವ ಐಂಗಡ ಆಖಿರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೂ ಒಕ್ಕತೂಟಂಗಳತ್ ನಡ್ಪ. ಪೊನ್ನಂಪೇಟೆ ತಾಲೂಕು ಹಾತೂರು ಗ್ರಾಮತ್ರ ಕೊಂಗೆಪಂಡ ಕಾರ್ಯಪ್ಪ ಪೊನ್ನು ಮಾಸ್ಟರ್ ಐಂಗ ಇಂದು ಮರಣಪಟ್ಟಿತು. 66 ಬಯತ ಕೊಂಗೆಪಂಡ ಕಾರ್ಯಪ್ಪ ಪೊನ್ನು ಮಾಸ್ಟರ್ ಅಂಗಡ ದಪನ ಕಾರ್ಯ ನಾಳೆ ಪೊಲಕ 10:30 ಗಂಟೆಗೂ ಹಾತೂರು ಗ್ರಾಮತ್ರ ಒಕ್ಕ ಕ್ಯಾಕುಳತ್ತು ನಡಪ. ನಾಕೂರು ಗ್ರಾಮತ್ರ ಭೀಮಂಡ ಪೂಣಚ್ಚ ಮಣಿ ಅಂಗ ಇಂದು ಮಜ್ಜನ ಮರಣಪಟ್ಟಿತು. 60 ಬಯತ್ರ ಭೀಮಂಡ ಪೂಣಚ್ಚ ಮಣಿ ಅಂಗಡ ದಪನ ಕಾರ್ಯ ನಾಳೆ ಮಜ್ಜನ ನಾಕೂರು ಗ್ರಾಮತ್ರ ಒಕ್ಕ ಕ್ಯಾಕುಳತ್ತು ನಡಪ. ಮೂಲತಃ ಹೆಬ್ಬಟ್ಟಗೇರಿ ಗ್ರಾಮ, ಬೆಂಗಳೂರಿನಲ್ಲಿ ವಾಸವಿದ್ದ ಶಂಕರನ ಮನೆ ಸಂತೋಷ್ ಅವರ ಪತ್ನಿ ನೇತ್ರಾವತಿ ಅವರು 53 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದು ಶಂಕರನ ನೇತ್ರಾವತಿ ಅವರ ತವರು ಮನೆ ಯಾಲದಾಳು. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12:30 ಗಂಟೆಗೆ ಬೆಂಗಳೂರು ಪೀಣ್ಯದ ಎಸ್ಆರ್ಎಸ್ ಕ್ರಿಮಿಟೋರಿಯಂನಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಬೆ. ಪ್ರಾಯೋಜಕರು ಚೇರಂಬಾಣೆ ಕೊಳಗದಾಳು ಗ್ರಾಮದ ಅಣ್ಣಚಿರ ಸುಜ್ಯೋತಿ ಬಸಪ್ಪ, ಮಕ್ಕಳು ಪ್ರಸನ್ನ ಜಯರಾಮ, ಸೊಸೆಯಂದಿರು ಲತೇಶ್ವರಿ ಶೀಲಾ ಮತ್ತು ಮೊಮ್ಮಕ್ಕಳು. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ: ಮಡಿಕೇರಿಪೇಟೆನ ಗಾಂಧಿಬಾಣಿನ ಕಲಸಂಭ್ರಮ ವೇದಿಕೆಯಲ್ಲಿ ಇದೇ ಸುರ್ಣಸಲ ಕಾಫಿ ದಸರಾ ಕಾರ್ಯಕ್ರಮ ನಡೆತ. ಕಾರ್ಯಕ್ರಮನ ಕೃಷಿ ಮಂತ್ರಿ ಚೆಲುವರಾಯಸ್ವಾಮಿಯು ಉದ್ಘಾಟನೆ ಮಾಡಿದೋ. ಅಲ್ಲಿಂದವು ಮಾತಾಡಿ, ಜಿಲ್ಲೆನ ರೈತರ ತಾಪತ್ರಯಗಳ ಸರಿಮಾಡಿಕೆ ಸರಿಯಾದ ಒಳ್ಳೆ ಪ್ರಯತ್ನನ ಮಾಡಿನೆ. ಇಲ್ಲಿನ ಜನ ಶಿಸ್ತಿನ ಜೀವನಕ್ಕೆ ಹೆಸರಾದವು. ಕೊಡಗು ಜಿಲ್ಲೆ ಹತ್ತಿರದ ರಾಜ್ಯಕ್ಕೆ ನೀರಿನ ಕೊಡುವ ಜಿಲ್ಲೆ. ಆದರೆ ಇಲ್ಲಿನ ಜನ ಮಳೆಗಾಲದಲ್ಲಿ ಭಾರಿ ಕಷ್ಟ ಅನುಭವಿಸುವೆ. ಇಲ್ಲಿನವರ ಬ್ಯಾನೆಗೆ ಉತ್ತರ ಕೊಡುವುದು ಸರ್ಕಾರದ ಜವಾಬ್ದಾರಿ ಆಟು. ಈ ನಿಟ್ಟಿನಲ್ಲಿ ಸರ್ಕಾರ ತನ್ನ ಜವಾಬ್ದಾರಿನ ನಿಭಾಯಿಸಿದೆ. ಬೆಳೆಗಾರರಿಗೆ ಸರಿಯಾದ ಸೌಕರ್ಯಗಳ ಕೊಡದರೊಟ್ಟಿಗೆ ಅವರ ತಾಪತ್ರಯಗಳ ಸರಿಮಾಡಿಕೆ ಜಿಲ್ಲೆಯ ಶಾಸಕರು ಹಂಗೆ ತೋಟಗಾರಿಕೆ ಮಂತ್ರಿಗಳೊಟ್ಟಿಗೆ ಚರ್ಚೆ ಮಾಡಿ ಸರಿಯಾದ ತೀರ್ಮಾನದ ತಕಣೆ. ಗಂಗಾ ಆರತಿನಂಗೆ ಕಾವೇರಿ ಕ್ಷೇತ್ರದಲ್ಲಿ ಕಾವೇರಿ ಆರತಿನ ಮಾಡೋಕುತ ಜ್ಞಾನ ಮಾಡ್ತಾ ಇದ್ದು ಇದಕ್ಕೆ ಸರ್ಕಾರ ಕ್ರಮ ತಕಣಿದೆ. ರಾಜ್ಯದ 224 ತಾಲೂಕುಗಳಲ್ಲಿ ಕೃಷಿ ಹೊಂಡನ ಮಾಡಿಕೆ ಇಲಾಖೆಯಿಂದ ತೀರ್ಮಾನ ಮಾಡಿಳೋ. ಕೊಡಗು ಜಿಲ್ಲೆಗೂ 250 ಕೃಷಿ ಹೊಂಡಗಳ ಮಾಡಿವೆತ ಮಂತ್ರಿಗ ಹೇಳ್ದು. ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರ ಹಂಗೆ ಶಾಸಕ ಅಜ್ಜಿ ಕುಟೀರ ಎಸ್ ಪೊನ್ನಣ್ಣವು ಮಾತಾಡಿ, ಮಳೆಯಿಂದಾಗಿ ಜಿಲ್ಲೆಯ ರಸ್ತೆಗೆ ಸೇರಿದಂಗೆ ತುಂಬ ನಷ್ಟಗಾವುಟು. ಸರ್ಕಾರದ ವಿಶೇಷ ಅನುದಾನನ ಕೊಡಿಕೆ ಸಹಕರಿಸೋಕುತ ಮಂತ್ರಿಗಳ ಮನವಿ ಮಾಡಿದೋ. ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡ, ಜಿಲ್ಲಾಧಿಕಾರಿ ವೆಂಕಟರಾಜವು ಸೇರಿದಂಗೆ ಸಂಬಂಧಪಟ್ಟ ಮುಖ್ಯಪಟ್ಟಾಧಿಕಾರಿಗ ಕೂಡಿಯಾಡಿದ್ದವು. ಮಡಿಕೇರಿ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಕ್ವಾಟೆ ಮತ್ತು ಜಿಟಿ ರಸ್ತೆ ಪೀಡರ್ಲೆ ರಿಪೇರಿ ಕೆಲಸ ಇರದರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಮೈಸೂರು ರಸ್ತೆ, ಮಂಗಳದೇವಿ ನಗರ, ಪುಟಾಣಿ ನಗರ, ಜಲಾಶಯ ಬಡಾವಣೆ, ದೇಚೂರು, ಚೈನ್ ಗೇಟ್, ಅರಣ್ಯ ಭವನ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೇತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರು ತಿಳಿಸಿಡೋ. ಶಿವಮೊಗ್ಗ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೃಷಿ ಹಂಗೆ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಕೂಡುಕೂಟಲಿ ಇದೇ ತಾರೀಕು 18-21 ಮುಟ ಪ್ರತಿದಿನ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಮುಟ ಶಿವಮೊಗ್ಗದ ನವಿರೆ ಕೃಷಿ ಮಹಾವಿದ್ಯಾಲಯಲ್ಲಿ ಕೃಷಿ ತೋಟಗಾರಿಕೆ ಮೇಳ ಏರ್ಪಾಡಾಟು. ಮಡಿಕೇರಿ ದಸರಾ ಜನೋತ್ಸವದ ಪ್ರಯುಕ್ತ ನಾಳೆ 8 ಮಡಿಕೇರಿ ಪೇಟೆನ ಗಾಂಧಿಬಾಣಿನ ಕಲಸಂಭ್ರಮ ವೇದಿಕೆಯಲ್ಲಿ ಹೆಣ್ಮಕ್ಕಳ ದಸರಾ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ 18 ಮೇಲ್ಪಟ್ಟ ಹೆಣ್ಜನ ಪೈಪೋಟಿಲಿ ಭಾಗವಹಿಸಕ್. ಪೈಪೋಟಿಲಿ ಮೆಹಂದಿ ಹಾಕುವ ಪೈಪೋಟಿ, ಭಾರತೀಯ ಸಾಂಪ್ರದಾಯಿಕ ಉಡುಗೆ ಪೈಪೋಟಿ, ಒಂಟಿ ಕಾಲಿನ ಓಟ, ಕಪ್ಪೆ ಹಾರದು, ಸೀರೆಗೆ ಸರಿಯಾದ ಕ್ರಯ ಹೇಳೋ ಪೈಪೋಟಿ, 60 ಮೇಲ್ಪಟ್ಟವಕ್ಕೆ ತರವರಿ ಪೈಪೋಟಿಗ ನಡೆದದೆ. ಮಡಿಕೇರಿ ನಗರ ದಸರಾ ಸಮಿತಿನ ಕಡೆಯಿಂದ ಇದೇ ಸುರ್ಣಸಲ 2 ಕಾಫಿ ದಸರಾ ಕಾರ್ಯಕ್ರಮ ನಡೆತ. ಇದರಲ್ಲಿ ಸುಮಾರು ತಜ್ಞರು, ವಿಜ್ಞಾನಿಗ, ಕೃಷಿಕರು ಕೂಡಿಯಾಡಿ ಕಾಫಿಗೆ ನಿಗ ಕೊಡುವ ಸಂಬಂಧ ಸುಮಾರು ಅಭಿಪ್ರಾಯ, ಸಲಹೆ, ಮಾರ್ಗದರ್ಶನ ಕೊಟ್ಟು ಇದೇ ಹೊತ್ತುಲಿ ಮೀನುಗಾರಿಕೆ ಇಲಾಖೆನ ಸಹಾಯಕ ನಿರ್ದೇಶಕರಾದ ಮಿಲನ ಭರತವು, ಮೀನುಗಾರಿಕೆಗೆ ಸಂಬಂಧಪಟ್ಟಂಗೆ ವಿಜ್ಞಾನಿ ಡಾಕ್ಟರ್ ಶಿವಪ್ರಸಾದವು, ಕಾಫಿ ಬೆಳೆಗೆ ಸಂಬಂಧಪಟ್ಟಂಗೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಕೀಟಶಾಸ್ತ್ರಜ್ಞ ಡಾಕ್ಟರ್ ಕೆಂಚರೆಡ್ಡಿಯವು ಜೇನು ಕೃಷಿಗೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟು ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಾದ ಕಾಫಿ ಸಾಧಕ ನಡಿಕೇರಿಯಂಡ ಬೋಸ್ ಮಂದಣ್ಣ, ಬಿದಿರು ಕೃಷಿಯಲ್ಲಿ ಸಾಧನೆ ಮಾಡಿದ ಕನ್ನಡದ ನಿಖಿಲ್ ರಾಮಮೂರ್ತಿ, ಯಂತ್ರೋಪಕರಣಗಳ ತಯಾರಿಕೆಗೆ ವಿಎ ತಾಹಿರ್, ಜೇನು ಕೃಷಿ ಸಾಧಕ ಶಿರಕಜೆ ಮಾದಪ್ಪ, ಒಳ್ಳೆ ಮೆಣಸಿನ ಸಾಧನೆಗಾಗಿ ಮರಗೋಡುನ ಕಟ್ಟೆಮನೆ ಪ್ರೇಮ ಗಣೇಶ್, ಎಪಿ ಸುಬ್ಬಯ್ಯ, ಭತ್ತ ಕೃಷಿಯಲ್ಲಿ ಸಾಧನೆ ಮಾಡಿದ ದೊಡ್ಡಹಳ್ಳಿನ ಬಸವಣ್ಣಯ್ಯ, ಹುಲಸೆ ಗ್ರಾಮದ ಹೆಚ್ಪಿ ಪ್ರಸನ್ನ ಅವರನ್ನ ಸನ್ಮಾನ ಮಾಡಿದವು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ 4:09 ಬೆಳಿಗ್ಗೆ 11 ಮಧ್ಯಾಹ್ನ 1 ಮುಟ ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡಿದು ಸೇರಿದಂಗೆ ಬೇರೆ ಬೇರೆ ತರಲಿ ತೊಂದರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಳು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ 14-14 ಜಿಲ್ಲೆಯ ಎಲ್ಲ ಹಂತದ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಏರ್ಪಾಡಾಟು. ಮಡಿಕೇರಿ ರೋಟರಿ ಸಂಸ್ಥೆನ ಕಡೆಯಿಂದ ಇದೇ 20 ಮಡಿಕೇರಿ ಜೂನಿಯರ್ ಕಾಲೇಜಲ್ಲಿ ರಾಜ್ಯ ಮಟ್ಟದ ಚೆಸ್ ಆಟ ಏರ್ಪಾಡಾಟುತ್ತ ಸಂಸ್ಥೆನ ಅಧ್ಯಕ್ಷ ಸುದೈ ನಾಣಯ್ಯವು ತಿಳಿಸಿಳು. ಸುಮಾರು ಸರ್ಕಾರಿ ಇಲಾಖೆನವು, ಸಂಘ ಸಂಸ್ಥೆಯು, ವ್ಯಕ್ತಿಗ ಬಾಯಿಲಿ ಹಂಗೆ ಬರಿಯಕ್ಕನ ಕೊಡಗುನ ಮಡಿಕೇರಿ ಜಿಲ್ಲೆತ ತಪ್ಪಾಗಿ ಹೇಳ್ದುಟ್ಟು. ಆದರೆ ಇದು ಸರಿಯಲ್ಲ. ಕೊಡಗು ಜಿಲ್ಲೆ ತಾನೇ ಹೇಳೋಕ್ಕೂ ಹಂಗೇನೆ ಬರೆಯೋಕುತ್ತ ರಾಜ್ಯ ಸರ್ಕಾರ ಸುತ್ತೋಲೆನ ಹೊರಡಿಸಿಟ್ಟು. ಶ್ರೀ ಕಾವೇರಿ ದಸರಾ ಸಮಿತಿ ಮತ್ತು ಪೊನ್ನಂಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಇವರ ಕೂಡುಕೂಟಲಿ ಇದೇ 11 ಬೆಳಿಗ್ಗೆ 10 ಗೋಣಿಕೊಪ್ಪ ದಸರಾ ವೇದಿಕೆಯಲ್ಲಿ ರಾಜ್ಯಮಟ್ಟದ ಬಹುಭಾಷಾ ಕವಿಗೋಷ್ಠಿ ಕಾರ್ಯಕ್ರಮ ಏರ್ಪಾಡಾಟು.

ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲರ ಮುಖ್ಯ ಬಳಲು ಒಂದಾಯ್ತುಳ್ಳ ಕಾಪಿನ ಅರ ಕಣಕಳು ಬೊಳ್ತುವಕ್ಕೆ ಬೊಳೆಕಾರಕ ಪುರುಡು ಕೊಡಪ ಅವಶ್ಯಕತೆ ಉಂಡು ಎಂದು ಶಾಸಕ ಡಾಕ್ಟರ್ ಮಂಥರಗೌಡ ಅಣ್ಣಿಚಿ. ಮಡಿಕೇರಿ ನಗರ ದಸರಾ ಸಮಿತಿರ ಆದ ನೆಲೆ ಇದೇ ಆದ್ಯ ಆಯ್ತು ನಡೆದ ದಂಡ ದಿನತರ ಕಾಪಿ ದಸರಾ ಕಾರ್ಯಕ್ರಮತ್ತು ಕಾಪಿ ಪಿಂಜ ಬಾರೆ ಬಾರೆ ಕೃಷಿಗೆ ಸಂಬಂಧಪಟ್ಟನಿಕೆ ನಡೆದ ವಿಚಾರ ಸಂಕಿರಣತ್ತು ಕೂಡಿಯಾಡಿತ ತಕ್ಕ ಬರೆದ ಅವು ಜಿಲ್ಲರ ಕಾಪಿ ಬೊಳೆಕಾರ ಕೂಡನಿಕೆ ಬಾರೆ ಬಾರೆ ಕೃಷಿ ಮಾಡಿನುಳ್ಳ ಕೃಷಿಕಂಗಕ್ಕೆ ತಂಗ ಬೊಳೆಯುವ ಫಸಲಲ್ಲೂ ನಲ್ಲ ಲಾಭ ಪಡೆದಕ್ಕೆ ಅನುಕೂಲ ಮಾಡಿಕೊಡಪ ನಿಟ್ಟಲು ಕಾಪಿ ದಸರಾ ಅವರು ನಲ್ಲ ವೇದಿಕೆ ಆಯಿತುಂಡು. ಇದನ್ನು ಬಳಸಿಕೊಂಡು ಬೊಳೆಕಾರ ಜಿಲ್ಲರ ಕಾಪಿ ಕೃಷಿನ ಬಲ್ಯಮಟ್ಟಕ್ಕೆ ಕೊಂಡೊಪ್ಪುವುದು ಸಲಹೆ ಕೊಡ್ತದೆ. ಜಿಲ್ಲಾಧಿಕಾರಿ ವೆಂಕಟರಾಜ ತಕ್ಕ ಬರೆದಿತ್ತು ಮಡಿಕೇರಿ ದಸರಾ ಕಾರ್ಯಕ್ರಮಕ್ಕೆ ಕಾಪಿ ದಸರತ್ನ ಇದೇ ಆದ್ಯತೆ ನಡೆತಿನುಳ್ಳದು ವಿಶೇಷ ಎಂದು ಅರಿಚಿಟ್ಟಿತು. ಜಿಲ್ಲೆ ಕಾಫಿ ಕೃಷಿಯಲ್ಲಿ ಸಾಧಿಸಿಟ್ಟ ಪ್ರಗತಿ ಪಿಂಜ ಕಾಫಿ ಕೋಬಲು ಸಾಧನೆ ಮಾಡಿದ ಸಾಧಕಂಗಡ ಮಾಹಿತಿನ ದಾಖಲೀಕರಣ ಮಾಡುವ ನಿಟ್ಟಲು ಜಿಲ್ಲಾಡಳಿತ ಕಾಫಿ ಟೇಬಲ್ ಬುಕ್ನ ಬಳಿಪಡುತ್ತುವ ಎಂದು ಮಾಹಿತಿ ಕೊಡ್ತದೆ. ಕನಪಟ್ಟವು ಹಾಜರಿಂಜ ವಿಚಾರ ಸಂಕಿರಣದ ಕೂಡಿಯಾಡಿತಿಂಜ ವಿಷಯ ತಜ್ಞಂಗ ವಿಜ್ಞಾನಿಯ ಕೂಡನಿಕೆ ಕೃಷಿಕಂಗ ವೈಜ್ಞಾನಿಕ ಪಿಂಜ ಲಾಭ ಒಪ್ಪನಿಗೆ ಕಾಫಿ ಕೃಷಿನ ಬೆಳೆಯುವ ಮೀದ ತಂಗಡ ಅಭಿಪ್ರಾಯ ಸಲಹೆ ಪಿಂಜ ಮಾರ್ಗದರ್ಶನ ಕೊಡ್ತದೆ. ಸಂವಿಧಾನತ್ನ ಓದಿತ್ತು ಅರ್ಥ ಮಾಡಿಯೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಯ್ತುಂಡೆಂದು ಕರ್ನಾಟಕ ಹೈಕೋರ್ಟ್ರ ನಿವೃತ್ತ ನ್ಯಾಯಮೂರ್ತಿಗಳನ್ನು ನಾಗಮೋಹನ್ ದಾಸ್ ಅರಿಚಿಟ್ಟಿತು. ವಿರಾಜಪೇಟೆ ಸೇಂಟ್ ಆನ್ಸ್ ಪದವಿ ಕಾಲೇಜಿಲ್ ಕಾಲೇಜಿನ ಮಾನವ ಹಕ್ಕು ಘಟಕ ಪಿಂಜ ಐಕ್ಯುಎಸ್ಸಿ ಘಟಕತ್ರ ಕೂಡುಕೂಟತ್ತು ಭಾರತದ ಸಂವಿಧಾನದ ಮೂಲಾಂಶಗಳು ಅನ್ನುವ ವಿಷಯತ್ರ ಮೀದ ನಡೆದ ವಿಚಾರ ಸಂಕಿರಣತ್ತು ಮುಖ್ಯ ಭಾಷಣಕಾರಗಳಾಯಿತು ಕೂಡಿಯಾಡಿತ ತಕ್ಕ ಬರೆದ ಅವು ಲೋಕತ್ರ ಬಲ್ಯ ಪ್ರಜಾಪ್ರಭುತ್ವ ರಾಷ್ಟ್ರ ಆಯ್ತುಳ್ಳ ಭಾರತಕ್ಕೆ ಸಂವಿಧಾನವೇ ಬೇರಾಯಿತುಂಡು. ಸಂವಿಧಾನತ್ನ ಓದತ್ತ ಪೋಚಂಗಿ ಕಾನೂನು ಅರ್ಥ ಮಾಡಿಯೋ ಕಾಪಲೆ ಅನ್ನನಾಯ್ತು. ದೇಶತ್ರ ಇತಿಹಾಸ ಆರ್ಥಿಕ ಪರಿಸ್ಥಿತಿ ಕಾನೂನು ಹಕ್ಕು ರಾಜಕೀಯ ಅಂಶತ್ನ ಓದಿ ಅರಂಜಂಡು ಎಲ್ಲರಿಗೂ ಸಮಾನ ಹಕ್ಕು ಕೊಡತಂತ ಸಂವಿಧಾನಕ್ಕೆ ಗೌರವ ಕೊಡಪಾಣ ಮೂಲಕ ಕಾನೂನಿಗೂ ಗೌರವ ಕೊಡ್ಕೊಂಡು ಅರಿಚಿಟ್ಟತ್ತು. ಕಾರ್ಯಕ್ರಮ ತರ ಕೊರು ಕಾರ್ಯಕ್ರಮ ವಹಿಸಿನ ತಕ್ಕ ಪರಂದ ಕಾಲೇಜಿನ ಪ್ರಿನ್ಸಿಪಲ್ ತೃಪ್ತಿ ಬೋಪಣ್ಣ.